ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನದಾತ ಕಿಸಾನೋ ಕಿ ಖುಷಹಾಲಿ ಔರ್ ಉನ್ಕಿ ಆಯ್ ಮೇ ಬಢೋತ್ರಿ ಕೆ ಲಿಯೆ ಭಾರತ್ ಸರ್ಕಾರ್ ಲಗಾತಾರ್ ಪ್ರಯಾಸರತ್ ಹೈ. ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಮೇ ಪಿಛಲೆ ಸಾತ್ ವರ್ಷೋ ಮೇ ಖೇತಿ ಕೋ ಆಧುನಿಕ ಔರ್ ಕಿಸಾನೋ ಕೋ ಆತ್ಮ ನಿರ್ಭರ್ ಬನಾನೆ ಕೆ ಲಿಯೆ ಕೈ ನಿರ್ಣಯ ಲಿಯೆ ಗಯೆ ಹೈ. ಛೋಟಾ ಕಿಸಾನ್ ಬನೆ ದೇಶ್ ಕಿ ಶಾನ್ ಯೆ ಹಮಾರಾ ಸಪ್ನಾ. ದೇಶ್ ಕೆ 80% ಸೇ ಜ್ಯಾದಾ ಕಿಸಾನ್ ಐಸೆ ಹೈ ಜಿನ್ಕೆ ಪಾಸ್ 2 ಹೆಕ್ಟರ್ ಸೇ ಭಿ ಕಮ್ ಜಮೀನ್ ಹೈ. ಅಬ್ ದೇಶ್ ಮೇ ಇನ್ಹೀ ಛೋಟೆ ಕಿಸಾನೋ ಕೋ ಧ್ಯಾನ್ ಮೇ ರಖತೆ ಹುಯೆ ಕೃಷಿ ಸುಧಾರ್ ಕಿಯೇ ಜಾ ರಹೆ ಹೈ, ನಿರ್ಣಯ ಲಿಯೇ ಜಾ ರಹೆ ಹೈ. ಇಸ್ ಯೋಜನಾ ಸೇ ಮಿಲೆ ಲಾಭ ತಥಾ ಆವೇದನ್ ಕಿ ಸ್ಥಿತಿ ದೇಖನೆ ಕೆ ಲಿಯೆ PM ಕಿಸಾನ್ ಪೋರ್ಟಲ್ ಲಾಂಚ್ ಕಿಯಾ ಗಯಾ ಹೈ. ಇಸ್ ಪೋರ್ಟಲ್ ಕೆ ಮಾಧ್ಯಮ ಸೇ ಪಾತ್ರ ಕಿಸಾನ್ ಅಪನಾ ಪಂಜೀಕರಣ ಸ್ವಯಂ ಕರ್ನೆ ಕೆ ಸಾಥ್ ಸಾಥ್ ಅಬ್ ತಕ್ ಮಿಲೆ ಲಾಭ ಔರ್ ಅಪನೆ ಆವೇದನ್ ಕಿ ಸ್ಥಿತಿ ಫಾರ್ಮರ್ಸ್ ಕಾರ್ನರ್ ಸೇ ದೇಖ ಸಕತೆ ಹೈ. ಇಸ್ ಯೋಜನಾ ಕಾ ಲಾಭ ಪಾತ್ರ ಕಿಸಾನೋ ಕೋ ಹಿ ಮಿಲ್ ಸಕೆ ಇಸ್ಕೆ ಲಿಯೆ ಇಸ್ ಪ್ರಕ್ರಿಯಾ ಕೋ ಫೂಲ್ ಪ್ರೂಫ್ ಬನಾತೆ ಹುಯೆ ಇಸೆ ಆಧಾರ್ ಔರ್ ಇನ್ಕಮ್ ಟ್ಯಾಕ್ಸ್ ವೆರಿಫಿಕೇಶನ್ ಕೆ ಸಾಥ್ ಸಾಥ್ ಫಿಸಿಕಲ್ ವೆರಿಫಿಕೇಶನ್ ಸೇ ಭಿ ಜೋಡಾ ಗಯಾ ಹೈ. ಇಸ್ಕೆ ಅಲಾವಾ ಕಿಸಾನೋ ಕಿ ಸುವಿಧಾಓಂ ಔರ್ ಜಾನಕಾರಿ ಕೆ ಲಿಯೆ PM ಕಿಸಾನ್ ಮೊಬೈಲ್ ಆಪ್ ಭಿ ವಿಕಸಿತ್ ಕಿಯಾ ಗಯಾ ಹೈ. PM ಕಿಸಾನ್ ಸಮ್ಮಾನ ನಿಧಿ ಯೋಜನಾ ಕಾ ಲಾಭ ದೇಶ ಕೆ ಸಭಿ ರಾಜ್ಯೋಂ ಔರ್ ಕೇಂದ್ರ ಶಾಸಿತ ಪ್ರದೇಶೋಂ ಕೆ ಕಿಸಾನೋ ಕೋ ಮಿಲ್ ರಹಾ ಹೈ. ಇಸೆ ಹಾಸಿಲ್ ಕರ್ಕೆ ಹಮಾರಾ ಕಿಸಾನ್ ಸಬಲ್ ಔರ್ ಆತ್ಮ ನಿರ್ಭರ್ ಹೋ ರಹಾ ಹೈ. ಇಸ್ ಸ್ಕೀಮ್ ನೇ ಹಮಾರಾ ಭಾರತ ಸರ್ಕಾರ ನೇ ಹಮಾರಾ ಕಿಸಾನ್ ಕೆ ಲಿಯೆ ಬಹುತ್ ಬಡಾ ಸನ್ಮಾನ್ ದಿಯಾ ಹೈ. ಇಸಿಲಿಯೆ ಹಮ್ ಭಾರತ ಸರ್ಕಾರ ಕೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೋ ಹಮ್ ಬಹುತ್ ಬಹುತ್ ಧನ್ಯವಾದ ದೇತಿ ಹೂಂ. ಆತ್ಮನಿರ್ಭರ್ ಭಾರತ್ ಕಿ ಪಹಚಾನ್ ಪ್ರಗತಿಶೀಲ್ ಔರ್ ಸಮರ್ಥ ಕಿಸಾನ್. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮದ್ದೂರು ತಾಲೂಕು ಗೂಳೂರು ದೊಡ್ಡಿಯ ಕೃಷಿಕ ಸಿಪಿ ಕೃಷ್ಣ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252 ಮತ್ತೊಂದು 251509. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಸಿರಿಧಾನ್ಯಗಳ ಬೇಸಾಯ ಕುರಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ನನ್ನ ಜೊತೆಯಲ್ಲಿ ಕೃಷ್ಣ ಅವರಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ನಮಸ್ಕಾರ. ಕೇಳುಗರೆ, ಸಿರಿಧಾನ್ಯಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮವೇನೇ ಪ್ರಶ್ನೆಗಳಿದ್ದರೂ ನೀವು ನೇರವಾಗಿ ಕೃಷ್ಣ ಅವರನ್ನು ಕೇಳಬಹುದು. ಅವರು ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ. ಯಾಕೆಂದರೆ ಕಳೆದ ಸರಿಸುಮಾರು ಎಷ್ಟು ವರ್ಷದಿಂದ ಕೃಷ್ಣ ಸಿರಿಧಾನ್ಯ? ಒಂದು 10-12 ವರ್ಷದಿಂದ ಸಿರಿಧಾನ್ಯ ಬೆಳಕೋಗುತ್ತದೆ. ಹಾಗಾಗಿ ಸುಮಾರಾಗಿ ಏನಿಲ್ಲ ಅಂತಂದ್ರೂ ಈಗ ಒಂದು 10 ಎಕರೆನಲ್ಲಿ ಸಿರಿಧಾನ್ಯನ ತಾವು ಬೆಳೀತಿರ್ಬೋದು ಕೃಷ್ಣ ಅವರು. ಬೆಳೀತಾ ಇದ್ದೀವಿ ಸರ್ ಅಲ್ವಾ? ಹಾಂ. ಈಗ ನೀವು ಸಿರಿಧಾನ್ಯವನ್ನು ಬೆಳೆಯೋದಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳ್ತೀರಾ ಕೃಷ್ಣ ಅವರೇ? ನೀರಿನ ಸಮಸ್ಯೆ ಇದ್ದಾಗ ಭತ್ತ ಕಬ್ಬು ಬೆಳೆಯೋಕ್ಕಾಯ್ತಿರಲ್ಲ ಅಂದ್ಬಿಟ್ಟು ಸಿರಿಧಾನ್ಯ ಬೆಳೆಯೋಕ್ಕೆ ಶುರು ಮಾಡಿ ಆಮೇಲೆ ಅದನ್ನೇ ಊಟಕ್ಕೂ ಸುದಾ ಬಳಸ್ಕೊಂಡು ಆಮೇಲೆ ಬೇರೆ ಪಬ್ಲಿಕ್ಕು ಮಾರಾಟ ಮಾಡಿ ಜನಕ್ಕೂ ಬಿತ್ತನೆ ಸಹಾಯದಲ್ಲಿ ಕೊಡ್ತಾ ಇದ್ದೀವಿ ಸರ್. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್. ಹ್ಮ್, ಹೇಳಿ ಸರ್. ತೀನರಸಪುರ ತಾಲೂಕು ಸೊಸ್ಲೆ ಗ್ರಾಮದಿಂದ ಮಾತು ಮಾಡುವ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ. ನಂದು ಏನ್ ಪ್ರಶ್ನೆ ಇದೆ ಗುರುಗಳ? ಯಾವಾಗ್ಲೂ ಎರಡೇ ಪ್ರಶ್ನೆ ಇರುತ್ತಲ್ಲ ನಿಮ್ದು, ಯಾಕೆ ಅಂತ? ಅದು ಗುರುಗಳಿಗೆ ಜಾಸ್ತಿ ಕೇಳಬಾರ್ದು ಅಂತ ಸರ್. ಆಯ್ತು, ಕೇಳಿ ಕೇಳಿ ಸರ್. ಮೊದಲನೇದು ನವಣ ಬೇಸಾಯ ಎಲ್ಲಾ ಕಾಲದಲ್ಲೂ ನವಣ ಬೆಳಿಬಹುದಾ ಅಂತ ಒಂದ್ ಪ್ರಶ್ನೆ. ಎರಡನೇದು ಕಾಮ ಬಿತ್ತುವಾಗ ಉಳುವೆ ಮಾಡ್ರೆ 7 ಸತಿ ಎಲ್ಬೋ ಹೊಡ್ಬಿಟ್ರು ಸಾಕಲ್ವೇ ಅಂತ ನನ್ನ ಪ್ರಶ್ನೆ. ಹಾ, ಸಾಕಾಗುತ್ತೆ. ಅಂದ್ರೆ ಎಲ್ಲಾ ಸಮಯದಲ್ಲೂ ಚಳಿಗಾಲದಲ್ಲಿ ಸಮಸ್ಯೆಗಳು ಕಡಿಮೆ, ಬೆಳೆ ಕುಂಠಿತ ಆಗುತ್ತೆ. ಈಗ ಹಿಂಗಾರು ಮುಂಗಾರಲ್ಲಿ ಬೆಳಿಬೋದು. ಈ ಉಳುಮೆ ಮಾಡಿಬಿಟ್ಟು ಅಲ್ಲಿ ಹೊಡೆದ್ರು ಕುಂಟೆ ಹೊಡೆದ್ರು ನಡೆಯುತ್ತೆ ಬೆಳೆಯುತ್ತೆ. ಅಲ್ಲ ನವಣೆ ಎಲ್ಲ ಕಾಲದಲ್ಲಿ ಬೆಳಿಬೋದ ಸರ್? ಇಲ್ಲ, ಒಂದು ಚಳಿಗಾಲದಲ್ಲಿ ಬೆಳೆಯಕ್ಕಾಗಲ್ಲ. ಕಾಲ್ ಕಟ್ಟಲ್ಲ ಅನ್ನಿ. ಹಾ, ಚಳಿಗಾಲದಲ್ಲಿ ಬೆಳೀತಾ ಬೆಳೆ ಪೂರ್ಣ ಪ್ರಮಾಣದಲ್ಲಿ ಮೊಳಕೆ ಬರಲ್ಲ, ಅದು ಸರಾಗೋಗಿ ಬೆಳೆಯಲ್ಲ. ಅವಾಗ ಇಳುವರಿ ಇನ್ನೂ ಕಮ್ಮಿ ಆಗುತ್ತೆ, ನಿಮ್ಗೆ ಆಗ್ದಂತೆ ಖರ್ಚು ಸುದಾ ಸಿಗಲ್ಲ. ಅದನ್ನು ಹಿಂಗಾರಲ್ಲೇ ಮುಂಗಾರಲ್ಲೇ ಬೆಳೆಯದೆ ಸೂಕ್ತ. ಸಂತೋಷ ಗುರುಗಳೇ, ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ತುಂಬ ಅಭಿನಂದನೆ ಗುರುಗಳೇ. ಹಾ, ನಮಸ್ಕಾರ ಗುರುಗಳೇ ನಿಮಗೂ. ಕೃಷ್ಣ ಅವರೇ, ಈಗ ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಸರ್, ಹೇಳಿ. ಸರ್ ನಮಸ್ಕಾರ ಸರ್, ಗೋವಿಂದಾಚಾರಿ. ಹಾ ಹೇಳಿ ಗೋವಿಂದಾಚಾರ್ಯ. ಹಲೋ ಹಲೋ ಹೇಳಿ. ಗೋವಿಂದಾಚಾರಿ ಕುವೆಂಪುರದಿಂದ. ಹೇಳಿ ಸರ್, ಮುಂದೆ ಹೇಳಿ. ಸರ್ ನನ್ನ ಹತ್ರ ಎರಡು ಪ್ರಶ್ನೆ ಇದೆ. ಹೇಳಿ. ಇವತ್ತು ನಾವು ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಮಾತು ಪ್ರಸಾರವಾಗ್ತಾ ಇದೆ, ಪ್ರಸ್ತುತವಾಗಿ ಕೇಳ್ತಾ ಇದೀವಿ ಆಕಾಶವಾಣಿಯಿಂದ ಮತ್ತು ಪತ್ರಿಕೆಗಳಲ್ಲಿ. ಹಲೋ ಹೇಳಿ ಸ. ಆದ್ರೆ ಈ ಸಿರಿಧಾನ್ಯಗಳು ಮನೆಯಲ್ಲಿ ರಾಗಿ ಅಕ್ಕಿ ತರ ಒಂದು ದೊಡ್ಡ ಚೀಲದಲ್ಲಿ ಇಲ್ಲ, ಒಂದು ಸಣ್ಣ ಪ್ಯಾಕೆಟ್ ಅಲ್ಲಿ ಮರ್ತಾ ಇರ್ತದೆ. ಹಲೋ ಹೇಳಿ ಹೇಳಿ. ಒಂದು ಎರಡನೇದು, ಯಾಕೆ ಸಿರಿಧಾನ್ಯಗಳನ್ನ ಇವತ್ತು ಆರೋಗ್ಯದಾಯಕ ಅಂತ ಹೇಳಿದ್ರು, ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ಕಾರದವರು ಸಿರಿಧಾನ್ಯಗಳನ್ನ ಕೊಡ್ತಾ ಇಲ್ಲ? ಅಲ್ಲ, ಇದನ್ನ ನೀವು ಕೃಷ್ಣ ಅವ್ರು ಕೇಳೋ ಪ್ರಶ್ನೆ ಅಲ್ಲ, ಸರ್ಕಾರನೇ ಕೇಳಬೇಕು. ಈಗ ರೈತರಾಗಿ ಅವರು ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದಯಮಾಡಿ ಪ್ರಶ್ನೆ ಇದ್ರೆ ಕೇಳಿ ಗೋವಿಂದಾಚಾರ್ಯ. ಬಹುತೇಕ ಅದಕ್ಕೇನಾದ್ರು ಉತ್ತರ ಹೇಳ್ಬೋದಾ ನೀವು ಕೃಷ್ಣ? ಹೇಳ್ಬೋದು. ಈಗ ಬೆಳೆ ಸಂಖ್ಯೆ, ಭತ್ತ ಬೆಳೆ ಸಂಖ್ಯೆ ಜಾಸ್ತಿ ಆಗಿರೋ ದೆಸೆಯಿಂದ ಅದು ಪೂರ್ಣ ಪ್ರಮಾಣದಲ್ಲಿ ಹೆಚ್ಚುವರಿ ಭತ್ತನೇ ಈ ನ್ಯಾಯಬೆಲೆ ಅಂಗಡಿ ಈ ಮಾರ್ಕೆಟ್ ರೂಪದಲ್ಲಿ ಕೊಡ್ಬೋದು. ಈಗ ಸಿರಿಧಾನ್ಯ ಬೆಳೆಯೋ ಸಂಖ್ಯೆ ಕಡಿಮೆ ಇದ್ದಾಗ ಅದು ಪೂರ್ಣ ಪ್ರಮಾಣದಲ್ಲಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸರಬರಾಜು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹೆಚ್ಚು ಹೆಚ್ಚು ರೈತರು ಬೆಳೆದಾಗ ಉತ್ಪತ್ತಿ ಜಾಸ್ತಿ ಆದಾಗ ಆ ಮುಖಾಂತರನೂ ಬೆಳೆದು ತುಂಬಿಸ್ಬೋದು. ಇನ್ನೊಂದು ದೂರವಾಣಿ ಕರೆ ಇದೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ತೆ ಸರ್, ಚಂದ್ರು ಸರ್, ಸೀಕರೆ ಕೊಪ್ಪಳ ಗ್ರಾಮದಿಂದ. ಹೇಳಿ ಚಂದ್ರು. ಸರ್ ಇದು ಒಂದೆರಡು ಮೂರು ಅದ ಆದ್ರೂ ಬೆಳೆ ಬಂದ್ಬಿಡ್ತದೆ ಸರ್? ಹಾ, ಬೆಳೆ ಬಂದ್ಬಿಡ್ತದೆ. ಬಿತ್ತನೆ ಆದ್ಮೇಲೆ ಒಂದು ಎರಡು ಮೂರು ಆದ ಮಳೆ ಬಿದ್ದರುವೆ ಆ ಇಬ್ಬನಿ ಅಂಶಕ್ಕೆ ಬೆಳೆ ಬರ್ತದೆ ಸರ್, ಅದೇನು ತೊಂದರೆ ಇಲ್ಲ ಸರ್. ದನಗಳು ಮೇಯ್ತವೆ ಸರ್? ಅದ್ರಲ್ಲ ಮೇಯ್ತವೆ ದನ ಕರುಗಳು. ಬೀಜ ಬಿತ್ತನೆ ಮಾಡಿದ್ಮೇಲೆ ಅದನ್ನು ನೀವು ಕಟಾವು ಮಾಡಿದ್ಮೇಲೆ ಬೀಜ ಹುಲ್ಲು ಬೇರೆ ಸಿಂಪಡ ಸಪ್ರೇಟ್ ಮಾಡ್ತಿದ್ದೀರಲ್ಲ, ಅವಾಗ ಸರಾಗವಾಗಿ ನಿಮ್ಮ ರಾಸುಗಳಿಗೆ ನಿಮ್ಮ ಕುರಿ ಮೇಕೆಗಳಿಗೆ ಸಮರ್ಪಕವಾಗಿ ಉಪಯೋಗಿಸ್ಕೋಬೋದು ನೀವು ಸರ್. ಈ ನೀರಾವರಿ ಸರ್, ಈ ಜಾಸ್ತಿ ನೀರಾವರಿ ಇದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತದೆ. ಕಡಿಮೆ ನೀರಾವರಿ ಪ್ರದೇಶದಲ್ಲಿ ಬೋರ್ಗಳಲ್ಲಿ ಆರಾಮಾಗಿ ಬೆಳ್ಕೋಬೋದು ಸರ್. ನೀವು ಕಡಿಮೆ ನೀರಿನಲ್ಲಿ ಹೆಚ್ಚು ಉಪಯುಕ್ತವಾಗಿ ನೀವು ಕಡಿಮೆ ಖರ್ಚಿನಲ್ಲಿ ಯಾವುದೇ ರೋಗ ರುಜಿನಗಳು ಬಾಧೆ ಇಲ್ದಂಗೆ ಬೆಳ್ಕೋಬೋದು. ಒಳ್ಳೆಯದು ಚಂದ್ರು ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಇದೆ ಇದೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಹೇಳಿ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ದಯಮಾಡಿ ಮಾತಾಡಿ. ಸರ್ ಹುಣಸೂರು ತಾಲೂಕು ತಿಗುತ್ತೆಯಿಂದ. ಹುಣಸೂರಿಂದ. ಹೆಸರು? ನಾಗರಾಜ ಅಂತ. ನಿಮ್ದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ನಾಗರಾಜ್ ಅವರೇ. ದೂರವಾಣಿ ಸ್ಥಗಿತ ಆಯಿತು. ಅವ್ರು ಕೇಳಕ್ಕೆ ಮುಂಚೆನೆ ಪ್ರಶ್ನೆನ, ಏನೇನು ಸಿರಿಧಾನ್ಯಗಳನ್ನು ಬೆಳಿಬೋದು ಅಂತೀರಿ ಈಗ ಮುಂಗಾರಲ್ಲಿ? ಮುಂಗಾರಲ್ಲಿ ಇವಾಗ ಏಳು ಒಂಬತ್ತು ತೃಣ ಧಾನ್ಯನ ಬೆಳಿಬೋದು. ಸಿರಿಧಾನ್ಯ, ಸಜ್ಜೆ, ನವಣೆ, ಆರ್ಕ, ಬರಗು, ಸಾಮೆ, ಊದ್ಲು, ಕೊರಲೆ ಎಲ್ಲ ಪ್ರದೇಶವನ್ನು ಬೆಳೆಯನ್ನು ಬೆಳಿಬೋದು. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ ಸರ್, ನಾನು ವೆಂಕಟೇಶ್, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಹೇಳಿ ವೆಂಕಟೇಶ್. ಕೃಷ್ಣಣ್ಣ ನಮಸ್ಕಾರ. ಕೃಷ್ಣ ಅವರ ಹೇಳಿ. ವೆಂಕಟೇಶಪ್ಪ ನಮಸ್ಕಾರ. ಕೃಷ್ಣ, ನಾನು ನಿಮ್ ಜಮೀನ್ ಇದು ಬಾನಲಿ ಕೃಷಿಲಿ ಬಂದಿದೆ. ತುಂಬಾ ಒಳ್ಳೇದು ಹೇಳಿ ಗುರುಗಳೇ. ಅಣ್ಣ, ನಮ್ಗೆ ಸ್ವಲ್ಪ ಈಗ ಒಂದು ನಮ್ಗೆ ಟೆರೆಸ್ ನೀರು ಕಮ್ಮಿ ಆಗಿರೋದ್ರಿಂದ ಕಬ್ಬು ಭತ್ತ ತೆಗೆದುಬಿಟ್ಟಿದ್ವಿ. ಈಗ ನವಣೆ ಮತ್ತೆ ಸಾಮೆ ಮಾಡ್ಬೇಕು ಅಂತಿದ್ದೀನಿ. ಒಂದು ಸ್ವಲ್ಪ ಬೀಜ ಬೇಕಿತ್ತಣ್ಣ. ಹೇಳಿ ಗುರು. ನಮಗೂ ಕಮ್ಮಿ ಆಗದೆ ನೀರು ನಾವು ಅದನ್ನೇ ಮಾಡ್ಬೇಕು ಅಂತ ಮಾಡಿದ್ದೀವಿ. ತುಂಬಾ ಒಳ್ಳೇದು ಹೇಳಿ, ಕೊಡದಾ? ಅದಕ್ಕೆ ನಿಮ್ಮ ಕೊನೆಯಲ್ಲಿ ಫೋನ್ ನಂಬರ್ ಹೇಳ್ತಿರಲ್ಲ, ಬಂದು ಇದ್ ಮಾಡ್ಬಿಡದಂತ. ಏನೇನ್ ಕ್ರಮ ವಹಿಸ್ಬೇಕು ಅಂತ ಒಂಚೂರು ಮಾಹಿತಿ ಕೊಟ್ಬಿಟ್ರೆ ಸಾಕು ಅಂತ. ಏನು ನೀವು ರಾಗಿ ಏನ್ ಬಿತ್ತನೆ ಮಾಡ್ತಿದ್ದೀರಿ? ಸಿರಿಧಾನ್ಯ ಅದೇ ತರ ಬಿತ್ತನೆ ಮಾಡಿದ್ರೆ ನಿಮ್ಗೆ 90 ದಿವಸದಿಂದ 95 ದಿವಸಕ್ಕೆ ಮಳೆಯಲ್ಲಿ ಬೆಳಿಬೋದು, ಸ್ವಲ್ಪ ನೀರು ಟಚ್ ಮಾಡಿದ್ರು ಆಯ್ತದ ಅಂತ. ಮಳೆಯಲ್ಲಿ ಬೆಳಿಬೋದು, ಈ ತೆನೆ ಬಂದಾಗ ಸ್ವಲ್ಪ ಭೂಮಿ ಒಣಗ್ದಾಗ ನೀರು ಕೊಟ್ಕೊಂಡಾರು ಬೆಳಿಬೋದು. ನೀವು ಡ್ರಿಪ್ ಮುಖಾಂತರ ಬೆಳಿಬೋದು, ನೀವು ಸ್ಲಿಂಕರ್ ಮಾಡ್ಕೊಂಡಾರು ಉಪಯೋಗಿಸ್ಬೋದು. ನಿಮ್ ನೀರಿಗೆ ಅವಾಗುಣವಾಗಿ ನೀರು ಡೌಟು, ಅದಕ್ಕೆ ಸ್ವಲ್ಪ ಮಳೆ ಹದ್ದಲ್ಲಿ ಬೆಳಿಬೋದ ಅಂತ ನಿಮ್ನ ಮಾಹಿತಿ ಕೇಳ್ತಾನೆ. ಮಳೆ ಹದ್ದದಲ್ಲಿ ಸರಾಗೋಗಿ ಬೆಳಿಬೋದು. ನೀರಾವರಿಗಿಟ್ಟ ಮಳೆ ಹದ್ದದಲ್ಲಿ ಹೆಚ್ಚು. ಫೋನ್ ನಂಬರ್ ಕೊಡೋಣ, ಬೀಜಕ್ಕೆ ಬರ್ತೀವಿ ಊರ್ಗ. ಸರಿ ಆಯ್ತು, ಕೊಡ್ತೀವಿ. ಆಗ್ಲಿ ಕಣಣ್ಣ, ನಮಸ್ಕಾರ ಸರ್. ಧನ್ಯವಾದ. ನಮಸ್ಕಾರ ವೆಂಕಟೇಶ್ ಬಾಬಾ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಮಸ್ಕಾರ. ಯಾರು, ಎಲ್ಲಿಂದ? ಮೈಸೂರಿಂದ. ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು. ಹೇಳಿ ನಾಗರಾಜ್. ಸರ್, ನಮ್ದು ಡ್ರ್ಯಾಗನ್ ಫ್ರೂಟ್ಸ್ ಹಾಕೋಣ ಅಂತ ಇದೀವಿ, ಅದ್ರ ಬಗ್ಗೆ ನಂಗೆ ಅನುಭವ ಇಲ್ಲ, ಹೇಗೆ ಅದು ಹಾಕಿದ್ರೆ ಉಪಯೋಗನ ಬೇಡ ಅಂತ. ಸರ್, ಸಿರಿಧಾನ್ಯದ ಮೇಲೆ ಮಾತಾಡ್ತಿದೀವಿ. ಸಿರಿಧಾನ್ಯ ಮಾತ್ರನಾ? ಹಾ, ಡ್ರ್ಯಾಗನ್ ಫ್ರೂಟ್ ಮೇಲೂ ಒಂದ್ ಫೋನ್ ಇನ್ ಮಾಡ್ತೀವಿ. ಸರಿ ಸರ್. ಆಗ ತಾವು ಕಾದು ಪ್ರಶ್ನೆ ಕೇಳಬೇಕು. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಸರ್. ನಿಮ್ಗೆ ಕರ್ಜನ್ ಪಾರ್ಕ್ ಅಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಕಬ್ಬನ್ ಪಾರ್ಕ್ ಸರ್. ಕಬ್ಬನ್ ಪಾರ್ಕ್ ಅಲ್ಲ, ಕರ್ಜನ್ ಪಾರ್ಕ್ ಅಂತ ಹೇಳಿ. ಕರ್ಜನ್ ಪಾರ್ಕ್ ಪ್ಯಾಲೇಸ್ ಪಕ್ಕದಲ್ಲೇ ಇದೆ ಆಫೀಸು, ಅಲ್ಲಿ ಉಪನಿರ್ದೇಶಕರ ಕಚೇರಿ ಇರುತ್ತೆ, ಭೇಟಿ ಮಾಡಿ ಮಾತಾಡಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದು ನಾಗರಾಜ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಮಸ್ತೆ, ರಮೇಶ್ ಅಂದ್ಬಿಟ್ಟು ಹುಣಸೂರು ತಾಲೂಕು ರಂಗನಕೊಪ್ಪಲಿಂದ. ಹೇಳಿ ರಮೇಶ್ ಸರ್. ಅದು ಅದು ನೆರಳಲ್ಲಿ ಬೆಳೆ ಬೆಳಿಬೋದಲ್ಲ ಸಿರಿಧಾನ್ಯವ? ನೆರಳಲ್ಲಿ ಅಂತಂದ್ರೆ ನಿಮ್ಗೆ ಕೊರಲೆ ಬೆಳೆಯೋದು ಸೂಕ್ತ. ನೆರಳು ಜಾಗದಲ್ಲಿ ಕೊರಲೆ ಸರಾಗೋಗಿ ಬೆಳೀತದೆ. ನಿಮಗೆ ನಿಮಗೆ ಸಾಮೆ ಊದ್ಲು ಯಾರ್ಕ ಬೆಳಿಬೇಕು ಅಂದರೆ ಸ್ವಲ್ಪ ಬಿಸಿಲು ತಾಪಮಾನ ಬೇಕೇ ಬೇಕು. ನಮ್ದು ಒಂದು ಸ್ವಲ್ಪ ಮಧ್ಯ ನೆರಳಿದೆ. ನೆರಳಿದ್ರೆ ಕೊರಲೆ ಬೆಳಕರಿ ಮರ ಇದೆ, ಅದ್ರ ಹಿಂದ್ಗಡೆ ಬೆಳಿಬೋದು ಅಂತ. ಕೊರಲೆ ಬೆಳ್ಕೋಬೋದು, ಅದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ ಇವಾಗ. ಇವಾಗ ಇವಾಗ ಬಿತ್ತನೆ ಕಾಲ ಟೈಮ್ ಅದು ಸೂಕ್ತವಾದ ಕಾಲ. ಇವಾಗ ನೀವು ಬೀಜ ಉಪಯೋಗಿಸ್ಕೊಂಡಿ, ಅದ ಇದ್ದಾಗ ಭೂಮಿಗೆ ನೀವು ಕುಂಟೆ ರೂಪದಲ್ಲಾರು ಕೂರ್ಗೆ ಸಾಲಾರು ಬೆಳೆದು ಇಲ್ಲಿ ಚೆಲ್ಮೆ ಥರ ಮಾಡ್ಕೊಂಡು ಬೆಳಿಬೋದು. ಬಿತ್ತನೆ ಎಲ್ಲಿ ಸಿಗ್ತದೆ? ಬಿತ್ತನೆ ನಾವೇ ಕೊಡ್ತೀವಿ, ಕೊರಲೆ ನಮ್ಮ ಹತ್ರ ಸಿಗ್ತದೆ. ಲಾಸ್ಟ್ ನಂಬರ್ ಸಿಗುತ್ತಲ್ಲ? ಲಾಸ್ಟ್ ಕೊಡ್ತೀವಿ ನಂಬರ. ಬೇರೆ ರೈತರು ನಿಮ್ಮ ಹತ್ತಿರದ ರೈತರು ಯಾರು ಬೆಳೆದಿರುವೆ ಅವ್ರಿಗೆ ಸಂಪರ್ಕ ಕೊಡ್ತೀವಿ, ನೀವು ಅಲ್ಲೇ ಹತ್ತಿರದಿಂದ ನೀವು ಕಲೆಕ್ಟ್ ಮಾಡ್ಕೋಬೋದು. ಸರಿ ಸರ್. ಸರಿ, ನಮಸ್ಕಾರ. ಒಳ್ಳೇದು ರಮೇಶ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ. ನಾನು ಚಿತ್ರನಾಥ ಬಿಳಿಕೆರೆ. ಯಾರು? ಬಿಳಿಕೆರೆ ಸರ್, ಕೇಳ್ತಾ ಇಲ್ಲ ನಿಮ್ ಮಾತು. ಬಿಳಿಕೆರೆ ಕೃಷ್ಣ ಅಂತಂದ್ರು. ಹೇಳಿ. ಮಾವಿನ ಫಸಲ್ಬಿಟ್ಟಿದೆ. ನೀವು ಮಾತಾಡೋದು ಕಟ್ ಕಟ್ ಆಗ್ತಾ ಇದೆ ಕೃಷ್ಣ ಅವರೇ. ಆಯ್ತು, ಹ್ಮ್, ಈಗ ಮಾತಾಡಿ. ಅಲ್ಲ, ಇದು ಸಿರಿಧಾನ್ಯದ ಮೇಲೆ ಮಾಡ್ತಾ ಇರೋದು ಫೋನ್ ಇನ್ನು. ಅವರು ರೈತರು, ಸಿರಿಧಾನ್ಯ ಬೆಳೆಯೋರು. ನೀವು ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ. ಆಯ್ತು, ಆಯ್ತು, ವಂದನೆಗಳು, ನಮಸ್ಕಾರ. ನಮಸ್ತೆ ಆಕಾಶವಾಣಿ, ಹೇಳಿ. ಯಾರು, ಎಲ್ಲಿಂದ? ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ಯಾರು, ಎಲ್ಲಿಂದ? ನಾವು ಗುಂಡೇಪೇಟೆ ತಲಾಪು ನೇನೆಕಟ್ಟೆ ನಾಕ್ಷತಿ ಅಂತ ಸರ್. ಹೇಳಿ ನಾಕ್ಷತ್ರ. ಸರ್, ನಾವೊಂದು ಕೃಷಿ ಉಂಡೆ ಮಾಡಿದ್ದೀವಿ. ಹ್ಮ್. ಅದೇ ಮೀನನ್ನು ಮರಿ ಬಿಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ, ಎಲ್ಲೂ ಸಿಗ್ತಾ ಇಲ್ಲ, ಎಲ್ಲಿ ಅಂತ ಮಾಹಿತಿ ಗೊತ್ತೇ ಇಲ್ಲ ನನಗೆ. ಅಲ್ರಪ್ಪ, ನಾವು ಮಾಡ್ತಿರೋದು ಸಿರಿಧಾನ್ಯಗಳ ಬೇಸಾಯದ ಮೇಲೆ ಫೋನ್ ಇನ್ನು. ಅದಕ್ಕೆ ಗೊತ್ತು. ಆಯ್ತು, ಆಯ್ತು, ಒಂದು ಕೆಲಸ ಮಾಡಿ. ನೀವು ಗುಂಡ್ಲುಪೇಟೆ ತಾಲೂಕ್ನವ್ರಲ್ವಾ? ಹೆಚ್ ಡಿ ಕೋಟೆ ತಾಲೂಕಲ್ಲಿ ಕಬಿನಿ ಡ್ಯಾಮ್ ಇದೆ, ಗೊತ್ತಾ? ಅದರ ಪಕ್ಕದಲ್ಲೇನೆ ಮೀನುಗಾರಿಕಾ ಇಲಾಖೆದು ಏನು ಮೀನು ಮರಿ ಉತ್ಪಾದನಾ ಒಂದು ಘಟಕ ಇದೆ. ನಮ್ ತಮಗೆ ಹತ್ತಿರ ಆಗುತ್ತೆ, ಆ ಕಡೆಯಿಂದ ಕಬಿನಿ ಡ್ಯಾಮ್ ಹತ್ರ ಬಂದ್ಬಿಟ್ಟು ಅಲ್ಲಿ ದಯಮಾಡಿ ವಿಚಾರಿಸಿ ಮೀನುಗಾರಿಕಾ ಇಲಾಖೆದು, ಅಲ್ಲಿ ನಿಮಗೆ ಮೀನು ಮರಿಗಳು ಸಿಗ್ತವೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ. ನಮಸ್ತೆ, ಹೇಳಿ ಸರ್, ಯಾರು, ಎಲ್ಲಿಂದ? ಸರ್, ಪಾಂಡವಪುರದಿಂದ ಅಶೋಕ್ ಕುಮಾರ್ ಮಾತಾಡೋದು. ಹೇಳಿ ಅಶೋಕ್ ಕುಮಾರ್ ಅವರೇ. ಸರ್, ಸಿರಿಧಾನ್ಯದ್ದು ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಸೂಕ್ಷ್ಮವಾಗಿ ಹೇಗೆ ಹೇಗೆ ಮಾಡಬಹುದು ಬೇಸಾಯದ ಕ್ರಮ ಅಂತ ಸ್ವಲ್ಪ ಹೇಳಲಿಕ್ಕಾಗತ್ತಾ? ಹೇಳ್ತೀನಿ ಅಶೋಕ್ ಕುಮಾರ್ ಅವರೇ. ನೀವು ಭೂಮಿಯ ಅದ ಇದ್ದಾಗ ಉಳುಮೆ ಮಾಡ್ಕಂದು, ಅದು ನೀವು ನೀರಾವರಿ ಇದ್ರೆ ತೇವಾಂಶ ನೋಡ್ಕಂದು, ನೀವು ರಾಗಿ ಬಿತ್ತನೆ ಏನ್ ಮಾಡ್ತಾ ಇದ್ದೀರಿ ಸಾಲ್ಗೆ? ಆ ಥರ ಮಾಡ್ಕಂಡಿ. ಮೊಳಕೆ ಬಂದಮೇಲೆ ನಿಮ್ದು ಯಾವ್ದಾರ ಜೀವಾಮೃತನೋ ಇಲ್ಲ ಕೊಟ್ಟಿಗೆ ಗೊಬ್ಬರನೋ ನೇರವಾಗಿ ಭೂಮಿಗೆ ಚೆಲ್ಕಂಡಿ. ನೀವು 90 ದಿವಸದ ಬೆಳೆಯೋದು, ನೀವು ಸಸಿದಿಂದ ಸಸಿಗೆ ನೀವು ಅಂತರ್ವಾಗಿ ಕಾಪಾಡ್ಕೊಂಡಾರು, ಇಲ್ಲಿ ಸಾಲ ಪದ್ಧತಿಯಲ್ಲಿ ಆದ್ರೂ ನೀವು ಬೆಳಿಬೋದು, ತೊಂದರೆ ಏನಿಲ್ಲ. ನಿಮಗೆ ಪೈರಂತದ್ದವಿಂದ ಕಟಾವ್ ಅಂತ ಬರೋಗಿಂಟನೂ ನಿಮಗೆ 3 ಟೈಮ್ ಇರ್ತದೆ. ಅದು ಒಕ್ಕ ಇದು ತೆನೆ ಅಂತ ಬಂದಾಗ ಸ್ವಲ್ಪ ಯೆಲ್ಲೋ ಕಲರ್ ಬರ್ತದೆ, ಅವಾಗ ಕಟಾವ್ ಮಾಡ್ಕಂಡು ಬೀಜ ಸಂರಕ್ಷಣೆ ಮಾಡ್ಕಂಡು ನೀವು ಪ್ರೋಸೆಸಿಂಗ್ ಮಾಡ್ಕೊಂಡು ಮಡಿಕೋಬೋದು. ಓಕೆ, ಈಗ ಅದು ಕಟಾವ್ ಆಗದ ಹಂತದಲ್ಲಿ ಈಗೇನೋ ಇದು ಬಂದು ಆಲ್ದುಂಬದ ಸಂದರ್ಭದಲ್ಲಿ ಎಲ್ಲ ಪಕ್ಷಿಗಳ ಕಾಟ ಅಂತ ಹೇಳ್ತಾರೆ, ಅದಕ್ಕೆ ಏನ್ ಮಾಡ್ಬೋದು? ಪಕ್ಷಿಗಳ ಕಾಟ ಅಂದ್ರೆ ಒಂದ್ 2-3 ಧಾನ್ಯಕ್ಕೆ ಇರ್ತದೆ, ಸ್ವಲ್ಪ ನವಣೆ ಸಾಮೆ ಧಾನ್ಯಕ್ಕೆ ಸ್ವಲ್ಪ ಪಕ್ಷಿ ಕಾಟ ಕಡಿಮೆ ಇರ್ತದೆ, ಈ ಊದ್ಲು ಕೊರಲೆಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಅಕ್ಕಪಕ್ಕ ರೈತರು ಮಾತಾಡ್ಕಂದು ಒಂದ್ 7-8 ಜನ ರೈತರು ಬೆಳಕಂದ್ರೆ ಸೂಕ್ತ, ಎಲ್ಲ ರೈತರು ತಾಕೋಗ 2-2 ಪಕ್ಷಿ ಅಂತ ಹಂಚ್ಕೊಂಡು ನಿಮ್ಮ ಗದ್ದೆಗೂ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ನೀವೆಲ್ಲ ರೈತರು ಮಾತಾಡ್ಕೊಂಡು ಬೆಳೆದ್ರೆ ಏನ್ ಸಾ, ಅದು ಬಿಟ್ರೆ ಈಗ ಅವರು ನೀವ್ ಹೇಳ್ದಂಗೆ ರೈತರುಗಳೆಲ್ಲ ಸೇರ್ಕೊಂಡು ಮಾತಾಡೋದು ಅದು ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ದಿರೋ ಮಾತು. ಆದ್ರೆ ಏನಾದ್ರು ನಾವೇನಾದ್ರು ಪರಿಹಾರ ಮಾಡ್ಕೋಬೋದು? ಪರಿಹಾರ ಪಕ್ಷಿ ಸ್ವಲ್ಪ ಪಕ್ಷಿ ಕಾಯಿಕ ಅಂದ್ರೆ ನಿಮ್ಗೆ ಒಳ್ಳೇದು. ತೆನೆ ಅಂತ ಬಂದಾಗ ಸ್ವಲ್ಪ ಪಕ್ಷಿಗೆ ಏನಾರ ಬಿದ್ರು ಗೊಂಬೆ ತರ ಏನಾರ ಗಾಳಿ ಪಡ್ತಾರ ಕಟ್ಕಂಡಿ, ಸ್ವಲ್ಪ ಪಕ್ಷಿ ಒಂದು 15 ದಿವಸ ಅವಶ್ಯ ತೆನೆ ಕಟ್ಟುವಾಗ ಕಾಪಾಡ್ಕಂದ್ರೆ ಆಮೇಲೆ ಅದು ಹಣ್ಣು ಸಮಯದಲ್ಲಿ ಪಕ್ಷಿ ಕಾಟ ಇರಲ್ಲ ನಿಮ್ಗೆ. ಒಂದು 10-15 ದಿವಸ ಕಾದ್ರೆ ನಿಮ್ಗೆ 20 ದಿವಸಕ್ಕೆ ಎಲ್ಲ ಕೊನೆಯಲ್ಲಿ ಕಟಾವ್ ಬರ್ತದೆ, ಆಮೇಲೆ ಸಮಸ್ಯೆ ಇರಲ್ಲ ನಿಮ್ಗೆ. ಇದು ಈಗ ಸಂಸ್ಕರಣೆ ಮಾಡೋದು ಹೇಗೆ? ಅದನ್ನ ಸಂಸ್ಕರಣೆ ಮಾಡೋದಂದ್ರೆ ಮಿಲ್ ಐತೆ ನಿಮ್ದು, ಈ ಪಾಂಡುಪುರ ಅಂದ್ರೆ ಶ್ರೀರಂಗಪಟ್ಟಣ ಇದ್ರೆ ಅಲ್ಲಿ ಒಬ್ರು ಮನೋಹರ್ ಅಂತ ಇದ್ದಾರೆ, ಭವಾನಿ ಮನೋ ಅವ್ರು ಮಾಡ್ಕೊಡ್ತಾರೆ. ಇಲ್ಲಿ ನಾಗನಹಳ್ಳಿ ಸಂಸ್ಥೆಯಲ್ಲಿ ಈಗ ಹೊಸ್ದಾಗಿ ಮಾಡಿದಾರಂತೆ ಸಿರಿಧಾನ್ಯದ, ಅವ ಅಲ್ಲೊಂದು ಪ್ರೋಸೆಸಿಂಗ್ ಮಿಲ್ ಐತೆ ಅವ್ರು ಮಾಡ್ಕೊಡ್ತಾರೆ. ಇಲ್ಲಿ ಮದ್ದೂರ್ ಪಕ್ಕ ಬೆಸರಳ್ಳಿಲಿ ಒಂದು ಮಾಡಿದ್ದಾರೆ, ಅವರು ಮಾಡ್ಕೊಡ್ತಾರೆ. ಈಗ ಅಕ್ಕಪಕ್ಕದಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳು ಮಡಗಿದ್ದಾರೆ. ನಿಮ್ ಸೂಕ್ತ ಮಾಹಿತಿ ಬೇಕಾದ್ರೆ ನೀವು ಬೆಳೆದ ನಂತರ ಅವ್ರ ಫೋನ್ ನಂಬರ್ ಕೊಡ್ತೀನಿ, ಅವರು ಅಕ್ಕಿ ಮಾಡ್ಕಂಡು ನಿಮಗೆ ಧಾನ್ಯ ಮಾಡಿ ಕೊಡ್ತಾರೆ. ನಿಮಗೆ ಕೆ ಜಿಗೆ ಇಷ್ಟು ಅಂತ ನಿಮ್ಮ ಹತ್ರ ಹಣ ಕಲೆಕ್ಟ್ ಮಾಡ್ಕಂಡು ಅವ್ರು ಪ್ರೋಸೆಸಿಂಗ್ ಮಾಡಿಕೊಡ್ತಾರೆ. ಈಗ ನೀವು ಪ್ರಸ್ತುತ ನೀವು ಬೆಳೆ ಬೆಳೆದಿದ್ದೀರಾ? ಅದನ್ನ ಬೆಳೆದಿದ್ದೀನಿ, ಪ್ರಸ್ತುತ ಬೆಳೆ ಬೆಳೆದಿದ್ದೀನಿ, ಈಗ ಬೆಳೆ ಹಾಕಿದ್ದೀನಿ. ಈಗ ಹಾಕಿದ್ದೀರಾ ಅಂತ? ಹಾಕಿದ್ದೀನಿ, ಯಾವಾಗ ಯಾವಾಗ ಬೇಕಾದ್ರೂ ಬರ್ಬೋದು. ಕೊನೆಯಲ್ಲಿ ನಮ್ಮ ಫೋನ್ ನಂಬರು ಹೇಳ್ತೀನಿ, ಬರ್ಬೋದು. ಬಿತ್ತನೆ ಬೀಜನು ಕೊಡ್ತೀವಿ ನಿಮಗೆ, ಬೆಳೆದಂತೆ ಬೆಳೆ. 5 ಸಿಗುತ್ತಾ? 5 ಧಾನ್ಯದ್ದು ಸಿಗುತ್ತೆ. ಸರಿ ಸರಿ ಸರ್. ಒಳ್ಳೇದು ಅಶೋಕ್ ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ಸರ್, ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ? ಮೈಸೂರಿಂದ. ಹೇಳಿ ಮಂಜುನಾಥ್. ನಮಸ್ಕಾರ ಕೃಷ್ಣಣ್ಣ ಅವರಿಗೆ. ಮಂಜುನಾಥ್ ಅಪ್ಪ ಹೇಳಿ, ನಮಸ್ಕಾರ. ಏನಿಲ್ಲ ಅಣ್ಣ, ಈಗ ನೀವು ಇದೆಲ್ಲ ಬೆಳಿತೀರಲ್ಲ ಜಾಸ್ತಿ, ಹೇಳಿ. ಈಗ ಭತ್ತಕ್ಕಿಂತ ಇದು ಈಸಿ ಅಲ್ಲ ಬೆಳೆಯೋದು ಅಂತ ಹೇಳ್ತೀರಾ ನೀವು? ಭತ್ತ ಯಾವ ನೆಲದಲ್ಲ ಬೆಳಿಬಹುದು, ಮತ್ತೆ ಮೇಂಟೆನೆನ್ಸ್ ಇದೆಲ್ಲ ಕಡಿಮೆ ಅಂತೀರಾ? ಕಡಿಮೆ, ಬಟ್ ರೇಟ್ ಮಾತ್ರ ಜಾಸ್ತಿ ಅಂತೀರಲ್ಲ. ಇದು ಭತ್ತಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಇದ್ರೆ ಭತ್ತದಷ್ಟೇ ರೇಟ್ ಅಲ್ಲಿ ಅಕ್ಕಿ ಮಾಡ್ತಿರಲ್ಲ, ಅದೇ ರೇಟ್ ಅಲ್ಲಿ ಕೊಡ್ಬೋದಲ್ಲ? ಕೊಡಕ್ಕಾಗಲ್ಲ. ಇದು ಏನ್ ಗೊತ್ತಾ, ಇದು ತೃಣಧಾನ್ಯಗಳು ಇಳುವರಿ ಕಡಿಮೆ ಆಗುತ್ತಲ್ವಾ? ಈಗ ಭತ್ತ ಆದ್ರೆ ನೀವು 15-20-25-30 ಕ್ವಿಂಟಲ್ ಬೆಳಿತಿದ್ದೀರಿ, ಅದು ನೀರಾವರಿ ಸಮಸ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ಬಿತ್ತನೆ ಬೀಜ, ಆಮೇಲೆ ರೋಗ ರುಜಿನಗಳು ಕಾಟ, ಆಮೇಲೆ ರಾಸಾಯನಿಕ ಗೊಬ್ಬರ, ಅದೇ ಕುಯಿಲು ಒಕ್ಕಣೆ ಎಲ್ಲಾನು ಜಾಸ್ತಿ ಇರ್ತದೆ. ಇದು ಕಡಿಮೆ ಖರ್ಚಿನಲ್ಲಿ ಯಾವುದೇ ವಿಧದ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ, ನೀವು ಯಾವುದೇ ರಾಸಾಯನಿಕ ಸಿಂಪಡಿಸ್ದಂಗೆ, ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅವಧಿಯಲ್ಲಿ ನಿಮ್ಮ ಭೂಮಿ ಫಲವತ್ತತೆ ಹಾಳಾಗ್ದಂಗೆ, ನಿಮಗೆ ಆರೋಗ್ಯ ಯಾವುದೇ ಸಮಸ್ಯೆ ಆಗ್ದಂಗೆ ಬೆಳಕೋಬೋದು. ಅದೇ ಸಿರಿಧಾನ್ಯಕ್ಕೆ ಖರ್ಚು ಕಡಿಮೆ ಅಲ್ವಾ ಅಲ್ಲಿ ಬೆಳೆಯೋದು? ಖರ್ಚು ಕಡಿಮೆ, ಕಡಿಮೆ ಆದ್ಮೇಲೆ ರೇಟು ಹಂಗೆ ಕಡಿಮೆ ಆಗೋಕಲ್ವಾ? ಕಡಿಮೆ ಅಂತಂದ್ರೆ ಅದು ಇಳುವರಿ ಪ್ರಮಾಣ ಕಡಿಮೆ. ಈಗ 1 ಎಕರೆಗೆ 1-6 ಕ್ವಿಂಟಲ್ ಬೆಳಿಬೋದು, 6-7 ಕ್ವಿಂಟಲು. ನೀವು ಅಕ್ಕಿ ಮಾಡಿಸಿದ್ರೆ ಅದು 3 ಕ್ವಿಂಟಲ್ ಅಕ್ಕಿ ಬರುತ್ತೆ. ಅದು ಪ್ರೋಸೆಸಿಂಗ್ ಮಾಡಿದ್ರೆ 100 ರೂಪಾಯಿ ಅಂದ್ರೆ ನಿಮ್ಗೆ 30,000 25,000 ಸಿಗುತ್ತೆ. ಖರ್ಚು 10,000-12,000 ಬರ್ತದೆ. ಅದು ಹುಲ್ಲುಗಳು ನಿಮ್ಗೆ ರಾಸಿಗೆ ಉಪಯೋಗಿಸ್ಕೋಬೋದು. ಅದ್ರ ದೆಸೆಯಿಂದ ನಿಮ್ಗೆ ಇಳುವರಿನು ಕಡಿಮೆ ಇರ್ತದೆ, ಆದಾಯನೂ ಕಡಿಮೆ ಇರ್ತದೆ. ನೀವು ಭತ್ತಕ್ಕೆ ಹೋಲಿಕೆ ಮಾಡಿದ್ರೆ ಕಬ್ಬಿಗೆ ಸಿರಿಧಾನ್ಯ ಬೆಳೆಯದೇ ಉಪಯೋಗ ಅಂತ. ಈಗ ಭತ್ತವನ್ನು ಬೆಳೆದ ನಂತರ ಮಾರ್ಕೆಟ್ಗೆ ಸಮಸ್ಯೆ ಇರ್ತದೆ. ಈಗ ಸದ್ಯಕ್ಕೆ ಸಿರಿಧಾನ್ಯ ಸಮಸ್ಯೆ ಆ ಥರ ಎಲ್ಲೂ ಬಂದಿಲ್ಲ. ನೀವು ಸ್ಥಳೀಯವಾಗಿ ಮಾರ್ಕೆಟಲ್ಲಿ ನೀವೇ ಮಾರಾಟ ಮಾಡ್ಕೋಬಹುದು. ಅಲ್ಲ ಅದು ಕರೆಕ್ಟ್, ಬೆಳೆಯವರು ಕಡಿಮೆ ಆಗಿದಾರ ಅಂತೇಳಿ. ಕಡಿಮೆ ಆಗಿದೆ ಈಗ, ಈಗ ಒಂದು ಪ್ರದೇಶದಲ್ಲಿ ಈಗ ನೀರಾವರಿ ಕಡಿಮೆ ಇರುತ್ತವೆ, ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದಾರೆ. ನೀರಾವರಿ ಜಾಸ್ತಿ ಇರೋರು ಕಡಿಮೆ ಬೆಳೀತಾ ಇದಾರೆ ಅಷ್ಟೇ. ಮುಂದ್ ಮುಂದಕ್ಕೆ ಸಂಖ್ಯೆ ಜಾಸ್ತಿ ಮಾಡ್ತಾರೆ. ತಿನ್ನಂಗ ಆಗ್ಬೇಕು ಅಂದ್ರೆ ಎಲ್ಲರಿಗೆ ಇಷ್ಟಪಡ್ತಾವ್ರೆ ಎಲ್ಲರು, ಅದನ್ನೇ ಸಿರಿಧಾನ್ಯಗಳು ಯೂಸ್ ಮಾಡಕ್ಕೆ ಸುಮಾರು ಜನ ಪ್ರಯತ್ನ ಪಡ್ತಾರೆ. ಒಂದು ರೇಟ್ ನೋಡ್ಬಿಟ್ಟು ಯಾರು ಹೋಗ್ತಾ ಇಲ್ಲ. ಯಾವ ರೇಟ್ ಏನಿಲ್ಲ ನಿಮ್ಗೆ, 2 ಕೆಜಿ ಅಕ್ಕಿ ಬಳಕೆ ಆಗೋದು 3 ಕೆಜಿ, 1 ಕೆಜಿ ಸಿರಿಧಾನ್ಯಕ್ಕೆ ಸಮ. ನೀವು 3 ಕೆಜಿ ಅಕ್ಕಿ ತಗೋಬೇಕು ಅಂದ್ರೆ 180-200 ರೂಪಾಯಿ ಖರ್ಚು ಮಾಡಬಹುದು. 1 ಕೆಜಿ ನವಣೆಯಲ್ಲಿ 70-80 ರೂಪಾಯಿನಲ್ಲಿ ಅದೇನು ಸಿಗ್ತದೆ, ಪೌಷ್ಟಿಕಾಂಶ ಹೆಚ್ಚು ನವಣೆಯಲ್ಲಿ ಸಿಗುತ್ತೆ. ನೀವು ಧೈರ್ಯವಾಗಿ ನವಣೆ ಬೆಳೀರಿ, ಸಿರಿಧಾನ್ಯ ತಿನ್ನಿ. ಒಳ್ಳೇದು ಮಂಜುನಾಥ್ ಅವರೇ, ಯಾವ್ದು ಚೆನ್ನಾಗಿರುತ್ತೆ? ನವಣೆ, ಸಾಮೆ, ಎಲ್ಲ ಊದ್ಲು ಎಲ್ಲ ಚೆನ್ನಾಗಿರ್ತದೆ. ಅದು ಯಾವ್ದು ರೋಗಕ್ಕೇನೋ ಇದೆಯಲ್ಲ, ಒಂದೊಂದು ಇದು ಕಾಯಿಲೆಗೆ ಒಂದೊಂದು ತಿಂದ್ರೆ ಒಳ್ಳೇದು. ಇಲ್ಲ ಮಂಜುನಾಥ್ ಅವರೇ, ನೀವು ಎಲ್ಲ ಕಾಯಿಲೆನು ನಾರಿನಂಶ ಇರ್ತದಲ್ಲ, ಎಲ್ಲಾನು ತಿನ್ಬೋದು. ಎಲ್ಲಾನು ನೀವು ಪ್ರೊಸೆಸಿಂಗ್ ಮಾಡ್ಕೊಂಡು ಅನ್ನೋ ರೂಪೋ ತರ ನೀವು ಯಾವ್ದು ಬೇಕಾದ್ರೆ ತಿನ್ನಿ. ಒಳ್ಳೇದು ಮಂಜುನಾಥ್ ಅವರೇ, ಮುಂದಿನ ನಮಸ್ಕಾರ ಸರ್. ಮುಂದಿನ ಕರೆ ಕಾಯ್ತಾವೆ ಮಂಜುನಾಥ. ನಮಸ್ಕಾರ. ನಮಸ್ತೆ ಆಕಾಶವಾಣಿ, ಹೇಳಿ ಯಾರು ಎಲ್ಲಿದ್ದ? ಆಕಾಶವಾಣಿ ಸರ್, ನಂಜುಂಡಸ್ವಾಮಿ ಅಂತ ಸತ್ಯಗಳ ಗ್ರಾಮದಿಂದ ಮಾತಾಡ್ತಾರೆ ಸರ್. ಹೇಳಿ ನಂಜುಂಡಸ್ವಾಮಿಗಳೇ. ಸರ್, ಇವಾಗ ಯಾವ ತಿಂಗಳು ಬಿತ್ತನೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ನಂಜುಂಡಸ್ವಾಮಿ ಅವರೇ? ಈ ತಿಂಗಳಿಂದ ಬಿತ್ತನೆ ಮಾಡ್ಬೋದು ನೀವು, ಈ ತಿಂಗಳು, ಮುಂದೆ ತಿಂಗಳು. ಸರಿ ಸರ್, ಸೆಪ್ಟೆಂಬರ್ಗೆ ಬಿತ್ತನೆ ಮಾಡ್ಬೋದು, ನವಂಬರ್ ಡಿಸೆಂಬರ್ ಒಳಗೆ ಅದು ಕಟಾವು ಮಾಡಿದ್ರೆ ಸೂಕ್ತ. ಸರ್, ಇನ್ನೊಂದು ಪ್ರಶ್ನೆ, ಇದು ರಾಗಿ ಬಿತ್ತಂಗೆ ಬಿತ್ತೋ ಸರಿನಾ, ಪಟಾ ಬಿಡೋ ಸರಿನಾ ಸರ್? ನಿಮಗೆ ಪಟಾ ಬಿಡೋದು ಮಾಡಿದ್ರೆ ನಂಜುಂಡಸ್ವಾಮಿ ಇಳುವರಿ ಜಾಸ್ತಿ ಬರ್ತದೆ. ಸರಿ ಸರ್. ಆಮೇಲೆ ಭೂಮಿಲಿ ತೇವಾಂಶ ಜಾಸ್ತಿ ಹಿಡಿದಿಟ್ಕೊಂಡು ನಿಮಗೆ ಒಂದು 20 ದಿವಸ ಮಳೆ ಬೀಳ್ದವ್ರೆ ಭೂಮಿಲಿ ನೀರು ಇಂಗ್ತದೆ. ನೀವು ಪಟ ನಿಮ್ಮ ಭೂಮಿ ವಿಶಾಲ ಆಗಿದ್ರೆ ಪಟ ಹೊಡೆದೆ ಮಾಡಿ ನಂಜುಂಡಸ್ವಾಮಿ ಅವರೇ. ಓಕೆ ಸರ್, ನಮಸ್ಕಾರ. ಒಳ್ಳೇದು ನಂಜುಂಡಸ್ವಾಮಿಗಳೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಹಲೋ, ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ? ನಮಸ್ತೆ ಸರ್, ನಾವು ಯಾದಗುರಿಂದ. ಅನ್ಬಿಟ್ಟು ಯಾರು? ಯಾದಗುರಿಂದ ಎಸ್ ಮಲ್ಲಣ್ಣ ಸರ್. ಎಸ್ ಮಲ್ಲಣ್ಣ ಅವರು, ಹೇಳಿ ಮಲ್ಲಣ್ಣ ಅವರೇ. ಸರ್, ಇದನ್ನ ಕೃಷ್ಣಪ್ಪ ಅವ್ರಿಗೆ ಹೇಳಿ. ಹೇಳಿ ಮಲ್ಲಣ್ಣಪ್ಪ. ಸರ್, ಈಗ ಈಗ ಕುಳಿತೀವಿಲ್ಲ ಸಿರಿಧಾನ್ಯನ, ಮತ್ತೆ ಎಷ್ಟು ತಿಂಗಳು ಬಿತ್ಬೋದು ಅದನ್ನ? ಕೂದ್ಮೇಲೆ ಒಂದು 45-50 ದಿವಸ ಇಟ್ಟು ಪುನಃ ಬಿತ್ತನೆ ಮಾಡ್ಬೋದು. ಹೊಸ ಬಿತ್ತ ಬೀಜ ಮೊಳಕೆ ಮಾಡಿದ್ರೆ ಬೀಜದ ಮೊಳಕೆ ಪ್ರಮಾಣ ಕಡಿಮೆ ಇರುತ್ತೆ. ಒಂದು 2-3 ತಿಂಗಳು ಬಿಟ್ಟು ಪುನಃ ಬಿತ್ತನೆ ಮಾಡ್ಬೋದು. ರಾಗಿ ತರ ಬೆಳಿಬೋದು ಮಲ್ಲಣ್ಣ ಅವರೇ. ರಾಗಿ, ಸಾಮೆ, ನವಣೆ, ಆರ್ಕ, ಜೋಳ ಎಲ್ಲಾನು ಹಾಕ್ಬೋದು. ಸೂಕ್ತವಾದ ಇವಾಗ ಟೈಮ್ ಹಾಕ್ಬೋದು. ಈ ತಿಂಗಳನ್ನು ಹಾಕ್ಬೋದು, ಮುಂದಿನ ತಿಂಗಳನ್ನು ಹಾಕ್ಬೋದು ಮಲ್ಲಣ್ಣ ಅವರೇ. ಒಳ್ಳೇದು ಮಲ್ಲಣ್ಣ ಅವರೇ, ವಂದನೆಗಳು. ಈಗ 5 ಸಿರಿಧಾನ್ಯಗಳ ಬೀಜ ಇದೆ ನಿಮ್ಮ ಹತ್ರ? ಬೀಜ ಐತೆ. ಆದ್ರೆ 9 ಪಟ್ಟಿ ಮಾಡಿದ್ರಿ ಸಿರಿಧಾನ್ಯ? ಸಿರಿಧಾನ್ಯ ಅಂದ್ರೆ 9 ಪಟ್ಟಿಲಿ 9 ಸಿರಿಧಾನ್ಯ ಸೇರಿಸಿದ್ದಾರೆ. ಯಾವ್ಯಾವ್ದು? ಜೋಳ, ರಾಗಿ, ನವಣೆ, ಸಜ್ಜೆ, ಊದಲು, ಆರ್ಕ, ಬರಗು, ಕೊರ್ಲೆ. ಈ 9 ನಾಣ್ಯಕ್ಕೆ ಮೊದಲು ಬಡವರ ಧಾನ್ಯ ಅಂತಿದ್ದು, ಇವಾಗ ಸಿರಿಧಾನ್ಯಗಳು. ಒಂದು ದೂರವಾಣಿ ಕರೆ ಇದೆ ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್, ಎಲ್ಲಿಂದ ಯಾರು? ಅಧಿಕಾರಿನ ಒಳ್ಳೆ ಅಧಿಕಾರಿ ಕರ್ಕೊಂಡು ರೈತರಿಗೆ ಒಳ್ಳೆ ಉಪಯೋಗ ಆಯ್ತಾ ಸರ್? ಚೆನ್ನಾಗಿ ತಾಳ್ಮೆಯಿಂದ ಹೇಳ್ತಾರೆ ಸರ್, ಇಂಥ ಅಧಿಕಾರಿ ಇರ್ಬೇಕು ಸರ್ ರೈತರಿಗೆ ಒಳ್ಳೇದು ಇತ್ತು ಸರ್. ಆಯ್ತಪ್ಪ, ನೀವ್ ಯಾರು, ನಿಮ್ ಪ್ರಶ್ನೆ ಏನು? ಒಳ್ಳೇದು ವೆಂಕಟೇಶ್ ಅವ್ರೆ, ಹೇಳಿ. ಆಕಾಶವಾಣಿ ಕೇಳದೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟು ಆಕ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ರೈತರಿಗೆ ಜನಗಳಿಗೆ ಒಳ್ಳೊಳ್ಳೆ ಡಾಕ್ಟರ್ ಕರ್ಕೊಂಡ್ಬಂದು ಒಳ್ಳೆ ಇದನ್ ಮಾಡ್ತಾರ ಸರ್ ಆಕಾಶವಾಣಿ ಇರೋದು ಎಷ್ಟೋ ವಾಸಿ ಸರ್. ಅಲ್ಲ, ಇವರು ಅಧಿಕಾರಿ ಅಲ್ಲ, ರೈತರು. ಏನಾದ್ರು ಕೇಳೋದಿದ್ರೆ ಕೇಳ್ಬಿಡಿ ವೆಂಕಟೇಶಪ್ಪ. ಹೇಳಿ ವೆಂಕಟೇಶಪ್ಪ, ನಾವು ರೈತರು. ಇವ್ರವಾಗಿ ಹೇಳ್ತಾರೆ ಸರ್, ಬಹಳ ಚೆನ್ನಾಗಿ ಮಾತಾಡ್ತಾರ ಸರ್. ಆಯ್ತು ವೆಂಕಟೇಶಪ್ಪ, ಒಳ್ಳೇದಾಗ್ಲಿ. ಮುಂದಿನ ದೂರವಾಣಿ ಕರೆಗೆ ಹೋಯ್ತಾ ಇದೀವಿ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಸರ್. ಸರ್, ಇದು ನಾನೇನಾ? ರಾಗಿ ಹೋಟ್ಲು ಹೋಯ್ತಿಂದ್ರೆ ಸಾರ್ಲಾಟಿ ಮಾಡ್ಬೋದು ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಅದನ್ನಾದ್ರೂ ಹೇಳ್ಬಿಡಿ ಸರ್. ನಾವು ದೀಕ್ಷದಿಂದ ಮಾದೇವ್ ಅಂತ. ಹೇಳಿ ಮಾದೇವ್. ಅದು ಸಾಲ ರೀತಿ ಒಟ್ಟು ಸಾಲ ರೀತಿ ಮಾಡ್ಬೋದು ಸರ್. ಹಂಗೆ ಮಾಡಿದ್ರೆ ಏನಾಯ್ತದೆ ಗೊತ್ತಾ ನಿಮಗೆ, ಬೇರು ಅದು ಸ್ಥಳದಲ್ಲಿ ಅದೆಲ್ಲ ಮೊಟ್ಟಕ್ಕಾಗಿ ನಿಮಗೆ ಮೊಳಕೆ ಪ್ರಮಾಣ ಕಡಿಮೆ ಆಗಿ ಪೈರಿನ ಸಂಖ್ಯೆ ಜಾಸ್ತಿ ಇರಲ್ಲ, ನೀವು ನೇರವಾಗಿ ಬಿತ್ತನೆ ಮಾಡಿದೆ ಒಳ್ಳೆಯದು. ಏನು ಆಗಲ್ಲ ನಿಮಗೆ, ಕೂರ್ಗೆ ಸಾಲದಲ್ಲಿ ಚೆಲ್ಲಿದ್ರೆ ನೀವು ಮರಳು ಮರಳು ಬೆರೆಸ್ಕೊಂಡು ಚೆಲ್ಲಿ, ನೀವು ಮರಳು ಜಲ್ಲಿ ಪುಡಿ ಇರ್ತದಲ್ಲ ಅದು ಬೆರೆಸ್ಕೊಂಡು ಚೆಲ್ಲಿದ್ರೆ ಬೀಜ ಎರಡು ಮೂರು ನಿಮ್ಗಿರಲ್ಲ, ಒಂದು ಎರಡು ಪ್ರಮಾಣದಲ್ಲಿ ಭೂಮಿಗೆ ಅದವಾಗಿ ಬೀಳುತ್ತೆ. ಆಗ ಬೀಜ ಸಂಖ್ಯೆ ಜಾಸ್ತಿ ಇರಲ್ಲ, ಕಡಿಮೆ ಇದ್ದಾಗ ತಂಡೆ ಸಂಖ್ಯೆಗಳು ಜಾಸ್ತಿ ಆಗಿ ನಿಮ್ಗೆ ಹೆಚ್ಚು ಹೆಚ್ಚು ಇಳುವರಿ ಬರ್ತದೆ. ಹಂಗ್ ಮಾಡಿ ಗುರುಗಳೇ, ನೀವು ಮಣ್ಣು ಬೆರೆಸ್ಕೊಂಡಿ ಜಲ್ಲಿ ಪುಡಿ ಬೆರೆಸ್ಕೊಂಡಿ, ಸ್ಥಳೀಯ ಗೊಬ್ಬರ ಇದ್ರೆ ಗೊಬ್ಬರ ಬೆರೆಸ್ಕೊಂಡ್ರು ಬಿತ್ತನೆ ಮಾಡಬಹುದು. ನಮಸ್ಕಾರ. ಒಳ್ಳೆದಣ್ಣ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಈಗ ಕೃಷ್ಣಣ್ಣ, ಮುಂಗಾರಲ್ಲಿ ನೀವು ಹೇಳ್ತಿರೋದು ಒಂದು ಐದು ಸಿರಿಧಾನ್ಯಗಳನ್ನು ಬೆಳಿಬಹುದು ಅಂತ ಅಲ್ವಾ ಹೇಳಿ, ಬೀಜದ ಪ್ರಮಾಣ ಎಷ್ಟು ಬಳಸಬೇಕಾಯ್ತದೆ? ಒಂದು ಎಕರೆಗೆ ಕೂರ್ಗೆ ಸಾಲಲ್ಲಾದ್ರೆ ಕಡಿಮೆ, ಈಗ ಒಂದು 4-5 ಕೆ ಜಿ ಬೆಳೆಸ್ಬೇಕಾಗುತ್ತೆ ಈ ಸಾಲು ಪದ್ಧತಿಯಲ್ಲಿ. ಆದರೆ ಈ ಚೆಲ್ಲು ಪದ್ಧತಿಯಲ್ಲಿ ಮಾಡ್ತಾರೆ, ಅವಾಗಾದ್ರೆ ಒಂದು 7-8 ಕೆ ಜಿ ಪ್ರಮಾಣದಲ್ಲಿ ಹೆಚ್ಚು ಹೆಚ್ಚು ಬೆಳೆಸಬೇಕಾಯ್ತದೆ. ಇಳುವರಿನೂ ಜಾಸ್ತಿ ಪ್ರದೇಶ ಹೆಚ್ಚೆಚ್ಚು ಬೀಜ ಬೆಳೆಸೋದ್ರಿಂದ ತಂಡೆ ಒಡೆಯ ಸಂಖ್ಯೆ ಕಡಿಮೆಯಾಗಿ ಇದು ಇಳುವರಿ ಕಮ್ಮಿ ಆಗುತ್ತೆ. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ. ರಮೇಶ್ ಅವರೇ, ಯಾಕೋ ನಿಮ್ ದನಿ ತುಂಬಾ ಒಳಗಡೆಯಿಂದ ಕೇಳ್ತಾ ಇದೆ. ಹೇಳಿ ಹೇಳಿ ರಮೇಶ್, ಈಗ ಕೇಳ್ತಾ ಇದೆ ಚೆನ್ನಾಗಿ. ಅದರಲ್ಲಿ ಸಿರಿಧಾನ್ಯ ಬೆಳಿಬಹುದ ಅಂತಲ್ಲ ಹೇಳಿ ಸರ್. ಬೆಳಿಬೋದು ಸರ್, ನೀವು ಧಾರವಾಡಕ್ಕೆ ಬೆಳಿಬೋದು, ಅಲ್ಲಿ ಸುಮಾರು ಜನ ರೈತರು. ಸಾಕು ಸಾಕು, ನೀವು ಇವಾಗ ಮಳೆ ಪ್ರಮಾಣ ಬಳಸ್ಕೊಂಡೇ ನೀವು ಸಿರಿಧಾನ್ಯ ಬೆಳಿಬೋದು. ನಿಮ್ಮ ವರುಣ ಪ್ರದೇಶದಲ್ಲೂ 2-3 ಜನ ರೈತರು ತಗೋ ಬೆಳೆದಿದ್ದಾರೆ. ಏನ್ ಸಾರ್? ನಾವು ಗುಳೂರು ದೊಡ್ಡಿಯವರು, ಮದ್ದೂರು ತಾಲೂಕು ಕೊಪ್ಪ ಬಳಿ, ಸಿ ಪಿ ಕೃಷ್ಣಪ್ಪ ಅಂತ. ನೀವು ಬೋರು ನೀರಾವರಿ ಇದ್ರೂ ಬೆಳಿಬೋದು, ಮಳೆ ಆಶ್ರಯದಲ್ಲೂ ಬೆಳಿಬೋದು, ನೀರಾವರಿ ಸಂಪರ್ಕ ಇದ್ರು ಬೆಳಿಬೋದು. ಒಳ್ಳೇದು ರಮೇಶ್ ಅಣ್ಣ, ಅವ್ರ ಕೊನೆಯಲ್ಲ ಅವ್ರ ಫೋನ್ ನಂಬರ್ ಕೊಡಿಸ್ತೀವಿ, ಮಾತಾಡ್ಕೊಬಿಡಿ ನಿಧಾನವಾಗಿ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್. ನಮಸ್ಕಾರ, ಯಾರು ಎಲ್ಲಿಂದ? ಸರ್, ಬೊಮ್ಲಾಪುರದಿಂದ, ಗುಂಡ್ಲಪೇಟೆ ತಾಲೂಕ್ ಬೊಮ್ಲಾಪುರ ಸರ್. ಹೆಸರು? ಶೀಲಾವತಿ ಅಂತ ಸರ್. ಹೇಳಿ ಅಮ್ಮ, ಮಾತಾಡಿ. ಹೇಳಿ. ಹಲೋ ಸರ್. ನಮಸ್ಕಾರ, ಹೇಳಿ ಅಮ್ಮ, ಕೇಳ್ತಾ ಇದೆ, ನಿಮ್ ಮಾತನ್ ಕೇಳ್ತಾನೆ ಇದೀವಿ, ಹೇಳಿ. ಸರ್, ನಾವು ಸಿರಿಧಾನ್ಯಗಳನ್ನ ಬೆಳಿಬೋದು ಸರ್, ಈಗ ಮುಂಗಾರು ಮಳೆ ಫುಲ್ ಕಡಿಮೆ ಆಗ್ಬಿಟ್ಟಿದೆ, ಏನು ಸೂರ್ಯಕಾಂತಿ ಬಂದಿಲ್ಲ. ಬೆಳಿಬೋದು ಕಣವ, ಈ ಸೂರ್ಯಕಾಂತಿ ಬರ್ಲಿಲ್ಲ ಅಂತಂದ್ರೆ ಅದ್ ಮಧ್ಯದಲ್ಲಿ ಉಳುಮೆ ಮಾಡಿ ಸಿರಿಧಾನ್ಯ ಬೆಳಿಬೋದು. ಸರಿ ಸರ್, ಅದಕ್ಕೆ ಕೇಳಿದೆ. ಪರಿಯಾಗ ಧೈರ್ಯವಾಗಿ ಬೆಳಿಬೋದು, ಬೆಳೀರಿ, ಅದು ಕಡಿಮೆ ಖರ್ಚಲ್ಲಿ ನಿಮ್ಗೆ ಏನು ಹೆಚ್ಚು ಖರ್ಚು ಇಲ್ದಂಗೆ ನೀವು ಸರಾಗಿ ಹೋಗಿ ಬೆಳಕೋಬಹುದು ಕಣವ. ಸರಿ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಕಣಪ್ಪ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಯೋಗೇಂದ್ರ ಪ್ರಸಾದ್ ಅಂತ, ಯಲ್ಚಿಕೆರೆ ಗ್ರಾಮ, ನಂಜನಗೂಡು ತಾಲೂಕಿನಿಂದ. ಹೇಳಿ ಸರ್. ಈ ಗೇಲ್ ಬಂದಿದೆಯಲ್ಲ, ಅದು ಸಿರಿಧಾನ್ಯಕ್ಕೆ ಸೇರ್ಪಡೆ ಆಗುತ್ತೆ ಸರ್? ಗೇರು? ಅದು ಸೇರ್ಪಡೆ ಆಗಲ್ಲ, ಅದು ಸಿರಿಧಾನ್ಯನೇ ಬೇರೆ, ಗೇರೆ ಬೇರೆ. ಅದಕ್ಕೆ ಅದಕ್ಕೆ ಹೇಳಿದೆ ಸರ್, ಮಾಹಿತಿ ಕೇಳೋಣ. ಆಯ್ತು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ದೇವರಾಜ್ ಹಾಸನ್ ಮನೋಸೆಯಿಂದ. ಹೇಳಿ ದೇವರಾಜ್. ಸರ್ ಸರ್, ಇದು ತೆಂಗಿನ ಮರದ ತೋಟದಲ್ಲಿ ಯಾವ್ದು ಸಿರಿಧಾನ್ಯ ಬೆಳೆದ್ರೆ ಚೆನ್ನಾಗಿರುತ್ತೆ ಸರ್? ಈ ತೆಂಗು ಮರ ತೋಟದಲ್ಲಿ ನರಳಿರ್ತಾವ, ಕೊರಲೆ ಬೆಳೆದ್ರೆ ಸೂಕ್ತ. ಸರಿ ಸರ್. ನಮಸ್ಕಾರ. ಕೊರಲೆನೆ ಯಾಕೆ ಬೆಳಿಬೇಕಣ್ಣ, ಬೇರೆ ನರಳಿದ್ರೆ ಕೊರಲೆ ಸರಾಗ ಉದ್ದುದ್ದಾಗಿ ಬೆಳೀತದೆ, ನರಳು ಸಾಯದಲ್ವೇ ಬೆಳಿಬೋದು. ತಡಿಯಣ್ಣ, ಇನ್ನೊಬ್ರು ಯಾರೋ ಕರೆ ಮಾಡ್ತಾವ್ರೆ, ನೋಡೋಣ ಯಾರು ಅಂತ. ನಮಸ್ತೆ ಆಕಾಶವಾಣಿ. ಹಲೋ. ನಮಸ್ಕಾರ ಸರ್, ಹೇಳಿ, ಯಾರು ಎಲ್ಲಿ? ನಾವು ಕೋಸಳಿಂದ, ನಂದಿಸಾ ಅಂತ. ಹೇಳಿ ನಂದೀಶ್ ಅಣ್ಣ. ನಮಸ್ತೆ. ನಮಸ್ತೆ ಹೇಳಿ ನಂದೀಶಪ್ಪ. ಇದು ದ್ವಿಧಾನ್ಯಗಳು, ಅದೇ ಈಗ ಉದ್ದು ಬಿತ್ತದೆ ಏನಾಗುತ್ತೆ ಸರ್? ಅದು ಉದ್ದು ಅಂದ್ರೆ ಅದು ಎಣ್ಣೆಕಾಳು ಪದಾರ್ಥ, ಏನಾಗುತ್ತೆ ಉದ್ದು ತೇವಾಂಶ ಅನುಗುಣವಾಗಿ ಭೂಮಿಲಿ ಬಿತ್ತರೆ ಇಲ್ಲರೆ ಬರುತ್ತೆ, ಅದೇನಾಗಲ್ಲ. ಸಿರಿಧಾನ್ಯ ತರ ಅದು ಬರುತ್ತೆ. ಹೌದಾ? ಅದಕ್ಕೆ ಸರ್ ರೋಗಿಗೆ ಬರ್ರೆ ಸ್ವಲ್ಪ ನುರ್ಜು ಗುಜಿ ಬಂದ್ರೆ. ಇವಾಗ ನಾವು ಸಿರಿಧಾನ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ, ನೀವು ಅದ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ. ಉದ್ದಿನ ಬೆಳೆ ಇನ್ನೊಂದು ದಿವಸ ಮಾತಾಡಿದಾಗ ಅದನ್ನು ನೀವು ಕೇಳಿದ್ರೆ ಒಳ್ಳೇದು ಅನ್ನಿಸ್ತದೆ. ಸರಿ, ನಮಸ್ಕಾರ. ಹಾಂ, ಅದೇ ಕೊರಲೆ ಬಗ್ಗೆ ಮಾತಾಡ್ತಿದ್ರಿ, ಯಾಕೆ ನೆರಳಲ್ಲಿ ಕೊರಲೆ ಮಾತ್ರ ಹಾಕಬೇಕು, ಬೇರೆ ಬೆಳೆ ಯಾಕಾಗಲ್ಲ? ನೆರಳಲ್ಲಿ ಸೂಕ್ತವಾಗಿ ಬರೋಗೆ ಕೊರಲೆ ಬಿಸಿಲು ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಇವಾಗ ಜಾಸ್ತಿ ನೆರಳು ಪ್ರದೇಶ ಇದ್ದಾಗ ಎಷ್ಟೋ ಜನ ನಮ್ಮದು ತೆಂಗಿನ ತೋಟ, ಬಾಳೆ ತೋಟ, ಅಡಿಕೆ ತೋಟ ಇದೆ, ಅಲ್ಲಿ ಏನು ಹಾಕ್ರೆ ಸೂಕ್ತ ಅಂದಾಗ, ಈಗ ನಾವು ಅಷ್ಟು ವರ್ಷದಿಂದ ಬೆಳೀತಾ ಇರೋ ರೀತಿ ನೋಡಿದ್ರೆ ನೆರಳು ಪ್ರದೇಶದಲ್ಲಿ ಕೊರಳೆ ಹೆಚ್ಚು ಹೆಚ್ಚಾಗಿ ದಷ್ಟಪೂರ್ಣವಾಗಿ ಹುಲ್ಲು ಎಲ್ಲ ಇಳುವರಿ ಜಾಸ್ತಿ ಬಂದು ಬೀಜ ಸಂಖ್ಯೆಗಳು ಜಾಸ್ತಿ ಆಗಿ ನೆರಳು ಪ್ರದೇಶದಲ್ಲಿ ಕೊರಲೆ ಬೆಳೆದು ಸೂಕ್ತ. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಸಿರಿಧಾನ್ಯದ ಬಗ್ಗೆ. ಹಾಂ, ಇದು ಬೆಳಿಬೇಕು ಸರ್ ಇದು. ಹಾಂ, ಇದು ಯಾವ ರೀತಿ ಬೆಳಿಬೇಕು ಸರ್ ಇದು? ಸರ್ ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾವು ಸರ್ ನಂಜನಗೂಡು ಸರ್, ನಂಜನಗೂಡಿಂದ ಕುಂಬಳ ಸರ್. ಹೆಸರು? ಪುಟ್ಮಾನ್ ನಾಯ್ಕರು ಅಂತ. ಹೆಂಗ್ ಬೆಳಿಬೇಕು ಹೇಳ್ಬಿಡಿ ಸರ್. ನಿನ್ನ ನಂಜುಗೂಡಿಂದ ಸುಮಾರು ಜನ ಸ್ಕೂಲ್ ಮಾಸ್ಟರ್ಗಳು ಹೇಳಿ, ನೆರಳಲ್ಲಿ ಬೆಳಿಬೋದು ಸರ್? ಅದೇ ನೆರಳಲ್ಲಿ ಕೊರಲೆ ಬೆಳಿಬೋದು. ಇದು ರಾಗಿ ಜೊತೆಲಿ ಬೆಳಿಬೋದಾ? ರಾಗಿ ಜೊತೆಲಿ ಸಾಲು ಸಾಲು ಬೆಳಿಬೇಕು, ಒಳಗೆ ಮಿಕ್ಸ್ ಮಾಡ್ಕೊಂಡು ಬೆಳೆಯಂಗಿಲ್ಲ, ಸಾಲು ಬಿಟ್ಕೊಂಡೇ ಬೆಳಿಬೋದು. ಒಂದ್ ಸಾಲು ರಾಗಿ, ಒಂದ್ ಸಾಲು ಕೊರಲೆ, ಒಂದ್ ಸಾಲು ನವಣೆ, ಆರ್ಕಾ ಎಲ್ಲ ಬೆಳಿಬೋದು. ಒಳ್ಳೇದು ನಾಯಕ್ರೆ, ಬೆಳೆದು ಬಿಡಿ ಸರಿ. ಒಳ್ಳೇದು ಒಳ್ಳೇದು. ಈಗ ಬೀಜದ ಪ್ರಮಾಣ ಹೇಳದಿಲ್ಲ ಅಣ್ಣ ಕೃಷ್ಣಣ್ಣ, ಹೇಳಿ. 5 ಕೆಜಿ ಅಲ್ವಾ ನೀವು ಹೇಳಿದ್ದು? 5 ಕೆಜಿ ಕೂರ್ಗೆ ಬಿತ್ತನೆ. ಕೂರ್ಗೆ ಬಿತ್ತನೆ ಪಟಾ ಹೊಡೆದ್ರೆ 5 ಕೆಜಿ ಸಾಕು. ಚಲ್ಕೆಗೆ ಎಷ್ಟು ಅಂದ್ರೆ? ಚಲ್ಕೆಗೆ 1-2 ಕೆಜಿ ಜಾಸ್ತಿ, 2-3 ಕೆಜಿ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು. ಅಂದ್ರೆ ಚಲ್ಕೆ ಮಾಡುವಾಗ ಅದ್ರ ಜೊತೆಗೆ ಮರಳು ಬೆರೆಸ್ಕಂದ್ರೆ ಸೂಕ್ತ. ಹೆಚ್ಚೆಚ್ಚು ಬೀಜಗಳು ಭೂಮಿಗಳಿಗೆ ಬೀಳಲ್ಲ, ಭೂಮಿ ಅದು ಅಂತವಾಗಿ ಒದಗ್ತದೆ. ಆಮೇಲೆ ಹೆಚ್ಚಾಗಿ ಬೀಳೋದು ಕಮ್ಮಿ ಬೀಳೋ ದಿಸೆಯಿಂದ ಸಸ್ಯ ತಾಕು ಸಂಖ್ಯೆ 1 ಜಾಸ್ತಿ ಆಗೋದು, 1 ಕಡಿಮೆ ಆಗೋದು ಹಾಗಾಗುತ್ತೆ. ಏನಾರ ಅದು ಮರಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರನೋ ಇಲ್ಲ ಡಸ್ಟ ಬೆಳೆಸ್ಕಂದ್ರೆ ಸೂಕ್ತ. ಈಗ ನೀವು ಕಳೆದ 1-10-12 ವರ್ಷದಿಂದ ಸಿರಿಧಾನ್ಯ ಬೆಳೀತಾ ಇದ್ದೀರಲ್ವಾ, ವರ್ಷ ಪೂರ್ತಿ ಬೆಳಿತೀರಾ? ಅಂದ್ರೆ ಒಂದು ಜಾಗದಲ್ಲಿ ಬೆಳೆದ ಜಾಗದಲ್ಲೇ ಮತ್ತೆ ಸಿರಿಧಾನ್ಯ ಬೆಳಿತೀರಾ, ಹೇಗೆ ಅದು? ಈ ಒಂದು ಜಾಗದಲ್ಲಿ ಸಿರಿಧಾನ್ಯ ಒಂದು ತಾಕಲ್ಲಿ ಬೆಳೆದ್ರೆ ಇನ್ನೊಂದು ತಾಕಲ್ಲಿ ಬೇಸಿಗೆಗೆ ಉದ್ದು ಹೆಸರು ಎಳ್ಳು ಅಲಸಂದೆ ಅಂತ ಬೆಳ್ಕೊತೀವಿ. ಇನ್ನೊಂದು ತಾಕ ಪ್ರದೇಶದಲ್ಲಿ ಖಾಲಿ ಬಿಟ್ಟಿರ್ತಾವಲ್ಲ ಆ ಜಾಗ ಉಪಯೋಗಿಸ್ಕೊತೀವಿ. ಈ ಪ್ರತಿ ವರ್ಷವೂ ಒಂದೇ ಜಾಗದಲ್ಲಿ ಬೆಳೆ ದೇಸೆಯಿಂದ ಒಂದೊಂದು 1/4 ಕ್ವಿಂಟಲ್ 1 ಕ್ವಿಂಟಲ್ ಇಳುವರಿ ಜಾಸ್ತಿ ಆಗಿರ್ತದೆ. ಭೂಮಿಯ 1-6 ತಿಂಗಳು ರೆಸ್ಟ್ ಬಿಟ್ಟು ಬೇರೆ ಪರಿಹಾರವಾಗಿ ಬೇರೆ ಭೂಮಿಗೆ ಹಾಕಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಅದು ಸಸ್ಯ ಸಂಖ್ಯೆನೂ ಜಾಸ್ತಿಯಾಗಿ ಸರಾಗವಾಗಿ ಹೆಚ್ಚು ಹೆಚ್ಚು ದಷ್ಟಪಟ್ಟುವಾಗಿ ಬೆಳೆದು ಯಾವುದೇ ರೋಗ ರುಜಿನಗಳು ತುತ್ತಾಗ್ದಂಗೆ ಬೆಳಿಬೇಕು. ಒಂದೇ ತಾಕಲ್ಲಿ ಬೆಳೆಯೋದಕ್ಕಿಂತ ಬೇರೆ ಬೇರೆ ತಾಕಲ್ಲಿ ಬೆಳೆಯೋದೇ ಉತ್ತಮ. ಅಂದರೆ ನೀವು ಮುಂಗಾರು ಮತ್ತು ಬೇಸಿಗೆ ಎರಡು ಹಂಗಾಮಲ್ಲಿ ಬೆಳಿತೀವಿ ಸಿರಿಧಾನ್ಯಗಳನ್ನು. ಸಿರಿಧಾನ್ಯ ಬೆಳಿತೀವಿ ಅಲ್ವಾ? ಈಗ ಬೀಜಕ್ಕಾಗಿ ಬೆಳೆಯೋದು ಅಂತಲೇ ಬೇರೆ ಥರ ಇರುತ್ತಾ ಬೀಜ? ಈ ಒಂದೇ ತಾಕಲ್ಲಿ ಬೆಳೆದು ಅಂತದ ಈ ಬೀಜಕ್ಕೆ ಈ ಕೈಲಿ ಕಟಾವು ಮಾಡಿ ಯಂತ್ರಕ್ಕೆ ಕೊಡ್ದಂಗೆ ಸ್ವಲ್ಪ ಬಡದಿ ಇಲ್ಲರ ಗುಂಡ್ ಸಹಾಯದಲ್ಲಿ ಸಪ್ರೇಟಾಗಿ ಬೇರೆ ಬಡಿಸ್ಕೊಂಡು ಬೀಜ ಸುದ್ದಿಸಿದ್ರೆ ಅದು ಬೀಜಕ್ಕೆ ಸಹಕಾರಿಯಾಗುತ್ತೆ. ಈ ರಪ್ಪಾಗಿ ಬಡ್ದದ್ದು ಅವು ಸ್ವಲ್ಪ ಅಕ್ಕಿ ಪಕ್ಷಿಗಳೆಲ್ಲ ಅಳಿದುಳಿದು ತಿಂದು ಅದು ಬೀಜ ಪ್ರಮಾಣ ಕಡಿಮೆ ಇದ್ದಾಗ ಅದು ಪ್ರೋಸಿಂಗ್ ಮಾಡಿ ಅಕ್ಕಿಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಅದು ಜಾಸ್ತಿ ಯಂತ್ರ ಸಹಾಯದಲ್ಲಿ ರೋಲಲ್ಲಿ ನಜ್ಜಿರೋ ದೆಸೆಯಿಂದ ಅದು ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಇದೇ ಸಮಸ್ಯೆ ಇರೋಲ್ಲ. ಇದಕ್ಕೆ ಯಾವುದೇ ವಿಧವಾದ ಮಧ್ಯ ಈ ಬೆರಕೆ ಆಗಲಿ ಈ ಕಳೆ ಬೀಜ ಸಮಸ್ಯೆ ಇರೋಲ್ಲ. ಹಂಗೆ ಬಂದಾಗ ತೆನೆ ಅಂತ ಬಂದಾಗ ಎಲ್ಲ ಎತ್ತುಬಿಟ್ಟು ಯಾವುದು ಬೇಕೋ ಬಿತ್ತನೆಗೆ ಆಯ್ಕೆ ಮಾಡ್ಕೊಂಡು ಸಪ್ರೇಟಾಗಿ ಬಡ್ಕಂದ್ರೆ ಅದು ಒಳ್ಳೆಯದು ಸರ್. ತೆನೆನ ಆಯ್ತೀರಾ ನೀವು ಬೀಜಕ್ಕಾಗಿ? ಬೀಜಕ್ಕಾಗಿ ತೆನೆ ಆದರೆ ಒಳ್ಳೆಯದು. ತೆನೆ ಆಗಿ ಬೀಜಕ್ಕೆ ಮಡಿಕಂದ್ರೆ ನಾವು ಯಾವಾಗ ಬೇಕೋ ಅವಾಗ ಪ್ರೋಸೆಸಿಂಗ್ ಮಾಡ್ಕೊಂಡು ಬಿಜೆಪಿ ಉಪಯೋಗಿಸ್ಕೋಬೋದು. ಅದು ಒಂದು ವರ್ಷ ನಂತರನಾದ್ರು ಬಡ್ದು ಬಿಜೆಪಿ ಉಪಯೋಗಿಸ್ಕೋಬೋದು. ತೆನೆ ಒಂದು ಮನೇಲಿ ಮಡ್ಕಿದ್ರೆ 4-5 ವರ್ಷಕ್ಕಿಂತ 3-5 ವರ್ಷಕ್ಕಿಂತ ಬಿಜೆಪಿ ಉಪಯೋಗಿಸ್ಕೊಬಿಡ್ಬೋದು. ಪ್ರೋಸಿಂಗ್ ಮಾಡಿ ಮಡ್ಕಿದ್ರೆ 2 ವರ್ಷ ಆದಮೇಲೆ ಅದು ಬೀಜದ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಪುನಃ ಹೊಸ ಹೊಸ ತಳಿಗಳ ಭೂಮಿಯಿಂದ ಬೆಳ್ಕಂದು ಅದನ್ನು ಬೀಜಕ್ಕೆ ಉಪಯೋಗಿಸ್ಕೋಬೇಕು. ಜರ್ಮಿನೇಷನ್ಗೆ ಯಾವುದಾಗಲ್ಲ, ಅದ ಅಕ್ಕಿಗೆ ಉಪಯೋಗಿಸ್ಕೋಬೇಕು. ಈಗ ಪ್ರತಿ ಸರಿ ನೀವೇ ಬೆಳೆದ ಬೀಜನ ಬಳಸೋ ಬದಲು ನೀವು ಬೇರೆಯವ್ರ ಕಡೆ ಬೆಳೆದಿರುವಂತ ಬೀಜನೂ ತಗೊಂಬಂದು ಏನಾದ್ರು ಬದಲಾಯಿಸ್ತಾ ಇರ್ತೀರಾ? ಈ ಮಳೆ ಈ 2 ವರ್ಷದಿಂದ ಈ ಮಳೆ ವಿಪರೀತ ಆಗಿ ಸಿರಿಧಾನ್ಯ ಎಲ್ಲ ನುಸುಸೋಯ್ತು. ಅಕ್ಕಪಕ್ಕ ರೈತರು ನಮ್ಮ ಹತ್ರ ಇಸ್ಕೋಗಿ ಬೆಳೆದಿರ್ತಾರೆ, ಅವರೆಲ್ಲ ನೋಡಿರ್ತೀವಿ. ಅವ್ರ ಭೂಮಿ ಅಂತಂದು ಎತ್ತರ ಪ್ರದೇಶದಲ್ಲಿ ಬೆಟ್ಟ ಗುಡ್ಡು ಪ್ರದೇಶದಲ್ಲಿ ಇದ್ದಾಗ ಕಡಿಮೆ ನೀರಲ್ಲಿ ನಮಗಿಂಟು ಹೆಚ್ಚಾಗಿ ಸೂಕ್ತವಾಗಿ ಬೆಳೆದಿರುವಾಗ ಅಲ್ಲಿನೂ ತಂದು ಸುಮಾರು ಉಪಯೋಗಿಸಿದ್ದೀವಿ ಅಲ್ವಾ? ಅಂದ್ರೆ ಈಗ ನೀವೇ ಕೊಟ್ಟಿರೋದು ಬೇರೆ ಕಡೆ ಬೆಳೆದಿರೋದು ಉಪಯೋಗಿಸಿದ್ದೀವಿ. ಅಂತ ಕಡೆಯಿಂದನೂ ಬಿತ್ತನೆ ತಂದು ಈ ಹೋದ ವರ್ಷ ಕಳೆದ 2 ವರ್ಷದಿಂದ ಮಳೆ ಜಾಸ್ತಿಯಾಗಿ ಮೊಳಕೆನೇ ಬರಲಿಲ್ಲ, ಭತ್ತನೂ ಬರಲಿಲ್ಲ, ರಾಗಿ ಸಿರಿಧಾನ್ಯ ಎಲ್ಲ ಸತ್ತೋಗ್ಬಿಡ್ತು. ಪುನಃ ಇನ್ನೊಂದ್ಸಲ ಆಗ್ತು, ಅವಾಗೂ ಮಳೆ ಜಾಸ್ತಿಯಾಗಿ ಎಲ್ಲ ಸತ್ತೋಗ್ಬಿಡ್ತು. ಆಮೇಲೆ ಬೇಸಿಗೆಗೆ ಬೆಳೆದು ಹಿಂಗಾರಲ್ಲಿ ಬೀಜವ ಕಾಪಾಡ್ಕೊಂಡು ಅದರಲ್ಲಿ ಸ್ವಲ್ಪ ಇಳುವರಿ ಪ್ರಮಾಣ ಜಾಸ್ತಿ ಮಾಡ್ಕೊಂಡು. ಈಗ ಬಿತ್ತನೆಯಿಂದ ಬೀಜಕ್ಕೆ 90 ದಿವಸ 3 ತಿಂಗಳು ಅದೇ ಇದು ಆರ್ಕ ಸ್ವಲ್ಪ 120 ದಿವಸ 100 ದಿನದಿಂದ 125 ದಿವಸಕ್ಕಿಂತ ಆರ್ಕ ಕಟಾವ್ ಬರ್ತದೆ. ಈ ಕೊರಲೆ ಸಾಮೆ ಊದ್ಲು ಇವೆಲ್ಲ 90-95 ದಿವಸಕ್ಕೆಲ್ಲ ಕಟಾವ್ ಬರ್ತದೆ. ಈಗ ನೀರೇ ಇಲ್ಲದೆ ಸಿರಿಧಾನ್ಯಗಳನ್ನು ಬೆಳಿಬಹುದು ಅಂತಾರೆ, ನಿಮ್ಮ ಪ್ರಕಾರ ಈಗ ಒಂದೇ ಒಂದು ನೀರು ಕೊಟ್ಟರು ಸಾಕಾಗತ್ತಾ? ಒಂದು ನೀರು ಕೊಟ್ಟರೆ ಸಾಕಾಗಲ್ಲ, ಅದು ಮೊಳಕೆ ಪ್ರಮಾಣ ಬರಬೇಕು. ಒಂದು ನೀರಿಗೆ ಒಂದು 3 ನೀರು ಕೊಟ್ಟರೆ ತೆನೆ ಅಂತ ಬಂದು ಕಾಳು ಉಳಿಸೋ ಕಟ್ಟಿ ಗಟ್ಟಿತನ ಇದ್ದು ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ. ಒಂದು ಮಳೆ ಒಂದು ನೀರಲ್ಲೆಲ್ಲ ಸಿರಿಧಾನ್ಯ ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಬ್ಬಣಿ ಸಹಾಯ ಇದ್ದರೆ ಇಬ್ಬಣಿ ಜಾಸ್ತಿ ಬಿದ್ದ ಪ್ರದೇಶದಲ್ಲಿ ಬೆಳ್ಕೋಬೋದು. ಈಗ ಕೊಡಗು ಮಡಿಕೇರಿಲೆಲ್ಲ ಹಿಂಗಾರಲ್ಲೆಲ್ಲ ನಮ್ಮ ಹತ್ರ ತಗೋಗಿ ಬೆಳೆದವ್ರೆ, ನನ್ನೇ ಕರ್ಕೊಂಡೋಗಿ ಅಲ್ಲಿ ಕಟಾವು ಅಂತ ಬಂದು ಕುಯಿಸಿದ್ದಾರೆ. ಅವರು ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ಅವರು ಮನೆಗೆ ಉಪಯೋಗಿಸ್ಕೊಂಡು ತಿಂತಾ ಇದ್ದಾರೆ ಸರ್, ಸಿರಿಧಾನ್ಯ ಉಪಯೋಗಿಸ್ಕೊತಾ ಇದ್ದಾರೆ. ಮಳೆ ತುಂಬ ಹೆಚ್ಚಾಗ್ಬಿಟ್ರೆ ಈ ಬೆಳೆ ಬರಲ್ವಾ? ಮಳೆ ತುಂಬಾ ಜಾಸ್ತಿ ಆದಾಗ ಸಿರಿಧಾನ್ಯಗಳು ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾವ ಅಂಶಕ್ಕೆ ಹೆಚ್ಚು ಉಸಾಗಿ ಬೆಳೆಯಲ್ಲ, ಬೆಳೀತಾ ಹಂಗೆ ನಂಜು ತರ ಬಂದು ಬೆಳೆಯೆಲ್ಲ ಹಾಳಾಗುತ್ತೆ ಸರ್. ಮಳೆ ಜಾಸ್ತಿ ಆಗಿರೋ ಪ್ರದೇಶದಲ್ಲಿ ಸಿರಿಧಾನ್ಯ ಬೆಳೆಯೋದು ಸೂಕ್ತವಾದ ವಾತಾವರಣ ಅಲ್ಲ. ಸರಿ, ಸುಮಾರು ಎಷ್ಟು ಜನರಿಗೆ ನೀವು ಬಿತ್ತನೆ ಕೊಟ್ಟಿರ್ಬೋದು ಕೃಷಿ? ಸುಮಾರಾಗಿ ಅಂತಂದರೆ ನಾನು ಪ್ರತಿಯೊಂದು ಯಾರ್ಯಾರಿಗೆ ಸಿರಿಧಾನ್ಯ ಕೊಟ್ಟಿದ್ದೀನಿ, ಯಾರ್ಯಾರು ಏನೇನು ತಗೊಂಡೋಗ್ರೆ ಎಲ್ಲನೂ ಬರೆದು ಮಡಗಿದ್ದೀನಿ. ಸುಮಾರು ಪ್ರತಿ ವರ್ಷನೂ ಒಂದು 300-400 ಜನಕ್ಕೆ ಸಿರಿಧಾನ್ಯ ಕೊಡ್ತಾ ಇದ್ದೀನಿ ಸರ್. ಎಲ್ಲ ಜಿಲ್ಲೆ ತಾಲೂಕು ಬೇರೆ ರಾಜ್ಯಗಳಿಗೂ ಬಸ್ ಮುಖಾಂತರ, VRL ಮುಖಾಂತರ, ಆಮೇಲೆ ನವತ ಮುಖಾಂತರ, ಆಮೇಲೆ ಕೊರಿಯರ್ ಮುಖಾಂತರ ಎಲ್ಲ ಕಡೆ ಕಳಿಸ್ತಾ ಇದ್ದೀನಿ ಸರ್. ಹೌದಾ? ಕಳಿಸ್ತಾ ಇದ್ದೀನಿ. ಹೆಚ್ಚೆಚ್ಚು ಬೆಳೆ ಬೆಳೆದ್ರೆ ಅಲ್ಲೇ ಅಕ್ಕಪಕ್ಕ ಇರೋ ಪ್ರೋಸಿಂಗ್ ಯಂತ್ರಗಳಿಗೂ ನಂಬರ್ ಕೊಡ್ತಾ ಇದ್ದೀನಿ. ಇನ್ನೂ ಮಾರಾಟ ಮಾಡ್ತೀವಿ ಅಂತಂದರೆ ನಮಗೆ ಮಾರಾಟ ಮಾಡ್ತಾ ಇದ್ದಾರೆ, ಇಲ್ಲ ಅವರೇ ಸ್ವತಂತ್ರವಾಗಿ ಮಾರುಕಟ್ಟೆ ಮಾಡಬೇಕು ಅಂದರೆ ಎಲ್ಲಿ ಮಾರಾಟ ಮಾಡ್ಬೋದು ಅಂತ ಹೇಳಿ ಮಾಹಿತಿನೂ ಕೊಡ್ತಾ ಇದ್ದೀನಿ. ನೀವು ಹೇಗೆ ಮಾರ್ತೀರಿ ನೀವು ಬೆಳೆದಂಥ ಬೆಳೆನ? ನಾವು ಬೆಳೆದಂತೆ ಬೆಳೆಯ ದೊಡ್ಡ ದೊಡ್ಡ ಮೇಳ ಇರ್ತವೆ, ಅಂತಾರಾಷ್ಟ್ರೀಯ ಕೃಷಿ ಧಾನ್ಯ ಮೇಳ, ಹೆಬ್ಬಾಳದಲ್ಲಿ ಕೃಷಿ ಮೇಳ, ಈ ಮಂಡ್ಯದಲ್ಲಿ VC ಪರಮಲಿ, ಮೈಸೂರಲ್ಲಿ ಸಣ್ಣ ಪುಟ್ಟ ಮೇಳಗಳು ಇರ್ತವೆ. ಅಲ್ಲಿ ನೇರವಾಗಿ ನಾವೇ ಬೆಳೆದಂತೆ ಪದಾರ್ಥವ ಮಾರ್ಕೆಟ್ಗೆ ನಾವೇ ಮಾಡಿರೋ ದೇಶದಿಂದ ಹೆಚ್ಚೆಚ್ಚು ಲಾಭಗಳು ಇರ್ತವೆ. ಅದರಿಂದ ಉಪಕಸುಬಾಗಿ ಆ ನುಚ್ಚು ಬರ್ತದಲ್ಲ ಪ್ರೋಸಿಂಗ್ ಮಾಡಾಗ ಅದೆಲ್ಲ ಪೌಡ್ರ್ ಮಾಡಿ ಆ ಥರ ಉಂಡೆ ಥರ ಮಾಡಿ ಅದನ್ನು ನಾವು ಹೆಚ್ಚೆಚ್ಚು ರೈಟ್ಗೆ ಪೌಡ್ರನ್ನು ಮಾರಾಟ ಮಾಡ್ತಾ ಇದ್ದೀವಿ. ಎಲ್ಲ ತರಹದ ತರತರಾವರಿ ಖಾದ್ಯಗಳನ್ನು ಮನೇಲಿ ಮಾಡಿಸ್ಕೊಂಡು ತಿಂತೀರಾ ಕೃಷ್ಣ ಅವರು? ಮಾಡಿಸ್ಕೊಂಡು ಸಿರಿಧಾನ್ಯದಲ್ಲಿ ಹೆಚ್ಚು ಈಗ ನವಣೆ ಉಂಡೆ, ಈ ಆರ್ಕುದ್ದು ಸ್ವಲ್ಪ ಹೋಳಿಗೆ ಇವೆಲ್ಲನೇ ಮಾಡಿಸ್ಕೊಂಡು ತಿಂತೀವಿ ಸರ್. ಎರಡೇ ಹೇಳಿದ್ರೆ ಬೇರೆ ಇನ್ನು ಏನೇನು ಮಾಡ್ಬೋದು? ಕೊರಲೆಯಲ್ಲಿ ರೊಟ್ಟಿ ಮಾಡ್ಕೊಂಡು ಅವು ಚೆನ್ನಾಗಿರ್ತದೆ. ಕೊರಲೆ ಕಡಕ್ಕಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಕೊರಲೆ ಬಿಸಿಬೇಳೆ ಬಾತು ಚೆನ್ನಾಗಿರ್ತದೆ. ಕೊರಲೆ ಗಂಜಿನೂ ಮಾಡ್ಕೋಬೋದು. ಆರ್ಕ ಬಿಸಿಲು ಹೆಚ್ಚಾದಾಗ ಆರ್ಕನ ಮೊಸರನ್ನ ಥರ ತಿನ್ಬೋದು, ಮುದ್ದೆ ರೂಪದಲ್ಲಿ ತಿನ್ಬೋದು, ನವಣೆಯ ದೋಸೆ ರೊಟ್ಟಿ ಮಾಡ್ಕೊಂಡು ಸವಿಯಬೋದು. ಎಲ್ಲ ಒಂದೊಂದು ದಾನಿದಲ್ವೇ ಅದೇ ಆದಂಥ ಗುಣ ಅಂಶಗಳು ಇರೋ ದೇಶದಿಂದ ಪ್ರತಿಯೊಂದು ಒಂದೊಂದು ದಿವಸ ಒಂದೊಂದು ಥರ ಮಾಡ್ಕೊಂಡು ಸವಿಯಬೋದು ಸರ್. ಈಗ ಅದನ್ನೆಲ್ಲ ಸೌದೆ ನೀವು ಇಷ್ಟು ಆರೋಗ್ಯವಾಗಿದ್ದೀರಿ. ಸರಿ ಸರ್, ಅದೊಂದು ನವಣೆ ಈಗ ಹಿಂದೆ ಅದು ಬಡವರ ಧಾನ್ಯ ಅಂತಿತ್ತು, ಇವತ್ತು ಬಡವರು ಕೈಗೆ ಸಿಗ್ತಾ ಇಲ್ಲ, ಅದು ಉಳ್ಳವರು ಪಲಾಯ್ತಾ ಇದೆ. ಅದನ್ನು ಮೊದಲು ಮೂಲ ಬೆಳೆಯದೆ ಬಡವರ ಧಾನ್ಯ ಅಂತ. ಫೋನ್ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ದಯಮಾಡಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡಿ, ಮೊಬೈಲ್ ಸಂಖ್ಯೆನ. ನಮ್ಮ ದೂರವಾಣಿ ಸಂಖ್ಯೆ 9962647906. ಇನ್ನೊಮ್ಮೆ 9962647906. ಇನ್ನೂ ಒಂದ್ಸರಿ ಹೇಳ್ಬಿಡಿ, 9902647906. ಒಳ್ಳೆಯದು ಕೃಷ್ಣ ಅವರೇ, ಇದುವರೆಗೂ ಸಿರಿಧಾನ್ಯಗಳ ಬೇಸಾಯ ಕುರಿತ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ರೈತರ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ, ನಿಮ್ಮ ಕಾಯಕ ಇದೇ ರೀತಿ ಮುಂದುವರಿಯಲಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ